ನಾವು ಮಾಡುವ ಕರ್ಮಗಳಿಗೆ, ನಮ್ಮಿಂದ ಜರುಗುವ ಕರ್ಮಗಳಿಗೆ ಪರಿಣಾಮಗಳು ಇರುತ್ತವೆ. ಈ ಪರಿಣಾಮಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಪ್ರತ್ಯಕ್ಷ ಫಲ ಅಥವಾ ದೃಷ್ಟ ಫಲ. ಉದಾಹರಣೆಗೆ, ಬೆಂಕಿಯನ್ನು ಮುಟ್ಟಿದಾಗ ತಕ್ಷಣವೇ ಕೈ ಸುಡುತ್ತದೆ. ಜೀವಂತ ಇಲೆಕ್ಟ್ರಿಕಲ್ ವೈರನ್ನು ಮುಟ್ಟಿದರೆ ತಕ್ಷಣವೇ ಶಾಕ್ ಹೊಡಿತು. ಇದಕ್ಕೆ ಪ್ರತ್ಯಕ್ಷ ಫಲ ಅಂತ ಕರೀತಾರೆ. ಇನ್ನು ಪ್ರತ್ಯಕ್ಷವಾಗಿ ಕಾಣದೆ ಹೋದರೂ ಕಾಲಾಂತರದಲ್ಲಿ ಫಲವನ್ನು ಕೊಡ್ತಾರೆ. ವರ್ಷ, ಎರಡು ವರ್ಷ, ಹತ್ತು ವರ್ಷ ಆದಮೇಲೆ ಅದಕ್ಕೆ ಪರೋಕ್ಷ ಫಲ ಅಂತ. ಪರೋಕ್ಷ ಫಲ ಅರ್ಥಾತ್ ಕಾಲಾಂತರದಲ್ಲಿ ಪ್ರಾಪ್ತವಾಗುವ ಫಲ. ಉದಾಹರಣೆಗೆ, ಇವತ್ತು ತೆಂಗಿನ ಸಸಿಯನ್ನು ನಾವು ನೆಡ್ತೀವಿ, ಹತ್ತು ವರ್ಷದ ನಂತರ ನಮಗೆ ಫಲ ಸಿಗ್ತದೆ. ಇವಕ್ಕೆ ಪರೋಕ್ಷ ಫಲಗಳು ಅಂತ ಬರ್ತವೆ. ಇದರೊಳಗೇ ಇನ್ನೊಂದು ಫಲ ಇದೆ. ಈ ಪರೋಕ್ಷ ಫಲ ಮತ್ತು ನಾ ಇನ್ನು ಮುಂದೆ ಹೇಳುವ ಇನ್ನೊಂದು ಫಲ, ಎರಡು ಸೇರಿಸಿ ಅದೃಷ್ಟ ಅಂತ. ಪರೋಕ್ಷ ಫಲ ಕಾಲಾಂತರ ದೃಷ್ಟವಾಗ್ತದೆ. ಇನ್ನೊಂದು ಫಲ ಇದೆ, ಅದು ಈ ಶರೀರ ಇರೋ ತನಕನೂ ಒಂದು ದೃಷ್ಟ ಆಗೋದೇ ಇಲ್ಲ. ನಾವು ಹತ್ತಿಪ್ಪತ್ತು ವರ್ಷ ನಾವು ಜಲಪಾತದ ಬಗ್ಗೆ, ಜೋಗ ಜಲಪಾತದ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಅಯ್ಯೋ ಇಲ್ಲೇ ಇದೆ ಬಿಡಿ, ಹೋಗೋಣ ಮಾತಾಡ್ತಾ ಇರ್ತೀವಿ. ಆದರೂ ನಮಗೆ ಜಲಪಾತ ದರ್ಶನ ತಗೊಳಿಕ್ಕಾಗಿರೋದಿಲ್ಲ. ಸಾಧ್ಯವೇ ಇಲ್ಲ ಅಂತ ಇಲ್ಲ, ಮರಣ ಹೊಂದುವ ಪೂರ್ವದಲ್ಲಿ ನಾವು ಸಂಕಲ್ಪಿಸಿ ಪ್ರಯತ್ನಿಸಿದ್ದೆ ಆದರೆ ಅವಶ್ಯವಾಗಿಯೂ ಜೋಗ ಜಲಪಾತದ ದರ್ಶನವನ್ನು ತಗೋಬಹುದು. ಆದರೆ ಸ್ವರ್ಗದ ಬಗ್ಗೆ ಮಾತಾಡ್ತೀವಿ ಮಾತಾಡ್ತೀವಿ ಮಾತಾಡ್ತೀವಿ, ಹಾಗೆ ಕಾಲಾನಂತರದಲ್ಲಿ ಸ್ವರ್ಗದ ಅನುಭವ ತೋಳಿಕ್ಕಾಗ್ತದ? ಪ್ರಯತ್ನ ಮಾಡಿ, ಸಂಕಲ್ಪ ಮಾಡಿ, ಏನು ಮಾಡಿದರೂ ಸ್ವರ್ಗ ಲೋಕದ ಅನುಭವ ನಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿವರೆಗೂ ಈ ಶರೀರವನ್ನು ನಾವು ಬಿಡೋದಿಲ್ಲ. ಅರ್ಥಾತ್ ಜೋಗ ಜಲಪಾತಕ್ಕೆ ಹೋಗಿ ನಾವು ಅದರ ದರ್ಶನ ಪಡೆಯುವವರೆಗೂ ಅದು ಅದೃಷ್ಟ. ಆದರೆ ಅದೃಷ್ಟವೇ ಅಲ್ಲ, ದೃಷ್ಟವಾಗುವ ಸಾಧ್ಯತೆ ಇದೆ. ಸ್ವರ್ಗವೂ ಅದೃಷ್ಟವೇ, ಆದರೆ ದೃಷ್ಟವಾಗುವ ಸಾಧ್ಯತೆಯೇ ಇಲ್ಲ. ಸೊ ಪ್ರತ್ಯಕ್ಷ ಫಲ ಅಥವಾ ದೃಷ್ಟ ಫಲ, ಇನ್ನೊಂದು ಅದೃಷ್ಟ ಫಲ. ಒಂದು ಕಾಲಾಂತರ ದೃಷ್ಟವಾಗ್ತದೆ, ಒಂದು ದೇಹ ಪತನ ಆಗುವವರೆಗೂ ದೃಷ್ಟವಾಗುವುದೇ ಇಲ್ಲ. ಈ ಮೂರೇ ಮೂರು ಫಲಗಳನ್ನ ನಾವು ನಮ್ಮ ಜೀವನದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ. ಇದು ಬಿಟ್ಟರೆ ಇನ್ನು ಬೇರೆ ಇನ್ನೊಂದು ಯಾವ ಫಲವನ್ನು ನಮಗೆ ಗುರುತಿಸಲು ಸಾಧ್ಯವಿಲ್ಲ. ಶಾಸ್ತ್ರವು ಇದನ್ನು ಸ್ಪಷ್ಟಪಡಿಸುತ್ತದೆ. ಈ ಮೂರು ಫಲಗಳು ಈ ಏನು ಟೋಟಲಿ ಅದೃಷ್ಟ ಫಲ ಅಂತ ಕರಿತೀವಿ, ಇದು ಹೇಗಿರ್ತದೆ ಅಂತಂದ್ರೆ, ಕರ್ಮ ಮಾಡಿದ್ದು ನಾವೇ, ಮಾಡಿದ್ದೇನೆ ಅಂತ ಒಪ್ಕೊಳ್ಳಿಕ್ಕೂ ನಾವು ಸಿದ್ಧರಿದ್ದೇವೆ, ಆದರೆ ಫಲ ಏನು ಕಾಣೋದೇ ಇಲ್ಲ, ಏನು ಫಲ ಕಾಣೋದಿಲ್ಲ. ಯಾವನ ಮೇಲೋ ಭಾರಿ ಸಿಟ್ಟು ಬಂತು, ಕೋಪಕ್ಕೆ ಒಳಗಾದವನು ನಾನು, ಅವನಿಗೆ ಅವಮಾನಕರವಾಗಿ ಒಂದು ಎರಡು ಬೈಗಳನ್ನು ಬೈದು ಬಿಡ್ತು. ಅವನು ಯಾರಿಗೆ ಬೈದಾನೋ ಅಂತ ಆಸೆ ಹಿಚ್ಚಿ ನೋಡ್ತಾನೆ, ಯಾರಿಗೋ ಬೈದಿರ್ಬೇಕು ಬಿಡು ಅಂತ ಹೋಗ್ಬಿಡ್ತಾನೆ. ಈಗ ಈ ಅವಾಚ್ಯ ಶಬ್ದವನ್ನು ಉಪಯೋಗಿಸಿದ್ದು ಒಂದು ಕರ್ಮ ಹೋದ್ರಲ್ಲ, ಇದಕ್ಕೆ ವಾಚಿಕ ಕರ್ಮ ಅಂತ ಕರೀತಾರೆ. ಅವಾಚ್ಯ ಶಬ್ದವನ್ನು ಪ್ರಯೋಗಿಸಿದ ಒಂದು ವಾಚಿಕ ಕರ್ಮ. ಈ ವಾಚಿಕ ಕರ್ಮದ ಫಲ ಏನು ಸಿಕ್ತು? ಏನೂ ಇಲ್ಲ, ಈ ಜಸ್ಟ್ ವಾಕ್ಡ್ ಔಟ್. ಉದಾಹರಣೆ, ನನಗೆ ಹೋಗ್ಬಿಟ್ಟ, ಬೇರೆ ಯಾರಿಗೂ ಅಂದಿರ್ಬೋದು ಬಿಡು ಅಂತ ಹೋಗ್ಬಿಟ್ಟ. ಫಲ ಏನು ಕಾಣಲಿಲ್ಲ. ಆದರೆ ಶಾಸ್ತ್ರ ಹೇಳ್ತದೆ, ಫಲಂ ಅನುದ್ದಿಶ್ಯ ಮಂದಹ ಅಪಿ ನ ಪ್ರವರ್ತತೆ. ಫಲಂ ಅನುದ್ದಿಶ್ಯ, ಫಲವನ್ನು ಉದ್ದೇಶದಲ್ಲಿ ಇಟ್ಟುಕೊಳ್ಳದೆ ಒಬ್ಬ ಪಾಗಲು ಕೂಡ ಯಾವ ಕೆಲಸ ಮಾಡೋದಿಲ್ಲ. ಒಬ್ಬ ಹುಚ್ಚನೇನಾದರೂ ಒಂದು ಕೆಲಸ ಮಾಡಬೇಕಾಗಿತ್ತು ಅಂದರೆ, ಅಕಸ್ಮಾತ್ ಅವನು ಮಾಡ್ತಾ ಇದ್ದಾನೆ ಅಂತ ಕಂಡು ಬಂದರೆ ಅವನು ಒಂದು ಏನೋ ಒಂದು ಫಲ ಇಟ್ಕೊಂಡೇ ಇಟ್ಕೊಂಡಿರ್ತಾನೆ. ಅರ್ಥಾತ್ ಕರ್ಮದಲ್ಲಿ ಫಲ ಇರಲಿಕ್ಕೇ ಬೇಕು. ಇಲ್ಲಿ ನೋಡಿದರೆ ಕರ್ಮ ಜರುಗಿದೆ, ಆದರೆ ಅದಕ್ಕಂತ ಏನು ಫಲ ಸಿಕ್ಕಿಲ್ಲ. ಶಾಸ್ತ್ರ ಹೇಳ್ತದೆ, ಸಿಕ್ಕೇ ಇಲ್ಲ ಅಂತ ಇಲ್ಲ, ಅವನ ಹೆಸರಿನಲ್ಲಿ ಆ ಫಲ ಲಭ್ಯ ಇದೆ, ಅದನ್ನು ಅದೃಷ್ಟ ಫಲ ಅಂತ ಕರೀತಾರೆ. ಅದು ಈಗ ಈ ಭೌತಿಕ ಅನುಭವಗಳಿಗೆ ಅದು ಲಭ್ಯವಾಗದೇ ಇದ್ದರೂ ಕೂಡ ಈ ಜೀವಾತ್ಮನ ಅಕೌಂಟಿನಲ್ಲಿ ಅದು ಇರುತ್ತದೆ. ಈಗ ಯಾವ ಕರ್ಮ ಇರುತ್ತದೋ ಅದು ಆಗಾಮಿ ಅನ್ಸ್ಕೊಳ್ತು. ಅವುಗಳ ಸಾರ ಪಾಪ ಪುಣ್ಯ, ಪಾಪ ಪುಣ್ಯ. ಅದೃಷ್ಟ ಫಲಗಳು ಯಾವುವು? ಪಾಪ ಪುಣ್ಯ. ಈ ಪಾಪ ಈ ಪುಣ್ಯಗಳನ್ನೇ ಇನ್ನೊಂದು ಕ್ಯಾಟಗರಿಯಲ್ಲಿ ಸುಕೃತ ಅಂತಲೂ ಕರೆದಿದ್ದಾರೆ. ಪುಣ್ಯಗಳನ್ನೇ ಇನ್ನೊಂದು ಕ್ಯಾಟಗರಿಯಲ್ಲಿ ಸುಕೃತ ಅಂತ ಕರೆದಿದ್ದಾರೆ. ಭಗವಂತನ ತೀರ್ಥ ಪ್ರಸಾದ ಸಿಕ್ಕಿತು, ಸುಕೃತ. ಲಾಟ್ರಿ ಹತ್ತು, ಪುಣ್ಯ. ಸುಕೃತ ಸಿಕ್ತು. ಭಗವದ್ಗೀತಾ ಓದಲಿಕ್ಕೆ ಅವಕಾಶ ಸಿಕ್ತು, ಸುಕೃತ. ನನ್ನ ಒಂದು ಲೆಕ್ಕಾಚಾರ ಮತ್ತು ತರ್ಕದ ಪ್ರಕಾರ ಪುಣ್ಯಗಳನ್ನು ಈ ಶರೀರ ಇರುವವರೆಗೂ ಅನುಭವಿಸುವ ಚಾನ್ಸೇ ಇಲ್ಲ. ಪುಣ್ಯಗಳನ್ನು ನಾವು ಶರೀರ ಪತನಾನಂತರ ಆ ಪುಣ್ಯಗಳಿಗೆ ತಕ್ಕಂತಹ ಲೋಕಗಳಿಗೆ ಹೋಗಿನೇ ಆ ಪುಣ್ಯಗಳನ್ನು ಅನುಭವಿಸಬೇಕು. ಅನ್ಯಥಾ ಪುಣ್ಯಗಳನ್ನು ನಮಗೆ ಈ ಲೋಕದಲ್ಲಿ ಈ ಶರೀರ ಇರುವಾಗ ಅನುಭವಿಸಲಿಕ್ಕೆ ಅವಕಾಶವೇ ಇಲ್ಲ. ಸುಕೃತಗಳನ್ನ ನಾವು ಇದೇ ಲೋಕದಲ್ಲಿ ಅನುಭವಿಸುವ ಸಾಧ್ಯತೆ ಇದೆ. ಸುಕೃತಗಳನ್ನ ಇದೇ ಲೋಕದಲ್ಲಿ ಅನುಭವಿಸುವ ಸಾಧ್ಯತೆ ಇದೆ. ಲೋಕಗಳು ಇವೆಯೋ ಹಾಗಾದರೆ ಈ ಪ್ರಶ್ನೆ ನೀವು ಕೇಳಿದ್ದು ಬಹುಶಃ ಆಭಾಸದ ಪ್ರಶ್ನೆ ಅಂತ ನಂಗೆ ಅನಿಸ್ತದೆ. ಕಾರಣ ಏನಂದ್ರೆ ಲೋಕಗಳು ಇವೆ ಅನ್ನುವುದನ್ನು ಒಪ್ಪಿಕೊಳ್ಳುವುದು ಬೇರೆ, ಲೋಕಗಳನ್ನು ಬಯಸೋದು ಬೇರೆ. ನನಗೆ ಲೋಕಗಳಲ್ಲಿ ಯಾವ ಬಯಕೆ ಇಲ್ಲ, ಇದರಂಥ ಲೋಕಗಳು ಇಲ್ಲ ಅಂತ. ಲೋಕಗಳು ಇವೆ. ಏನ್ ಕಾರಣ ಅಂತಂದ್ರೆ ಪ್ರಮಾಣ ಇದೆ, ವೇದಗಳು ಅದನ್ನು ಒಪ್ಪಿಕೊತಾವೆ. ನಮಗೆ ವೇದಗಳ ಪ್ರಮಾಣ, ವೇದಗಳನ್ನು ನಾವು ಸಂಶಯಿಸುವುದಿಲ್ಲ. ಪುಣ್ಯ ಪಾಪಗಳು ಅನ್ನುವ ಫಲಗಳನ್ನು ಅನುಭವಿಸಲಿಕ್ಕಾಗಿ ಆ ಪುಣ್ಯ ಪಾಪಗಳ ರಾಶಿಗೆ ತಕ್ಕಂತೆ ಅವುಗಳ ಲೋಕಗಳಿಗೆ ಹೋಗಿ ನಾವು ಅವುಗಳನ್ನು ಅನುಭವಿಸುತ್ತೇವೆ. ಅನ್ಯಥಾ ಲೋಕಗಳು ಇವೆಯೋ ಇಲ್ಲೋ ಅನ್ನುವಂತಹ ಎವಿಡೆನ್ಸ್ ಪ್ರಮಾಣದಿಂದ ನೀವು ನೋಡಲಿಕ್ಕಾಗುವುದಿಲ್ಲ. ಭೌತಿಕವಾದ ಸಾಕ್ಷಿ ಇದಕ್ಕೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಂದ್ರೆ ಅವರು ಈ ಭೌತಿಕ ಜಗತ್ತಿಗೆ ಒಳಪಡುವುದಿಲ್ಲ. ಬಟ್ ವೇದಗಳು ಮಾತಾಡ್ತವೆ. ಹೀಗಾಗಿ ಲೋಕಗಳು ಇವೆ. ನಮ್ಮ ಬ್ರೇನ್ ಎಷ್ಟು ವಾಶ್ಔಟ್ ಆಗೋಗಿದೆ ಅಂದ್ರೆ ವೇದಗಳು ಸುಳ್ಳಾಗಬಹುದು, ಆದರೆ ಗಾದೆಯು ಸುಳ್ಳಾಗುವುದಿಲ್ಲ. ಇಷ್ಟರ ಮಟ್ಟಿಗೆ ನಮ್ಮ ಬ್ರೇನ್ ವಾಶ್ಔಟ್ ಆಗೋಗಿದೆ. ಅದರೊಳಗೂ ಕರ್ನಾಟಕದ ವ್ಯವಸ್ಥಿತವಾದಂತಹ ಕೂಲಂಕುಷವಾದ ಡಿಸೈನು, ಯೋಜನೆ ಸಿದ್ಧಪಡಿಸಿಟ್ಬಿಟ್ಟಿದ್ದಾರೆ. ಏನೋ ವೈದಿಕ ಧರ್ಮವನ್ನು ಪೂರಾ ನಾಶ ಮಾಡಿಬಿಡಬೇಕು, ಸಂಸ್ಕೃತವನ್ನು ಪೂರ್ತಿ ಎಸೆದು ಬಿಡಬೇಕು. ವ್ಯವಸ್ಥಿತವಾದ ಈ ಒಂದು ಯೋಜನೆ ನಮ್ಮ ಜವಾಹರ ಇರುವಾಗಲೇ ಪ್ರಾರಂಭ ಆಯಿತು. ಹೀಗಾಗಿದ್ದು ನೋಡಿ, ಈ ಒಂದನೇ ತ ಎರಡನೇ ತ ಕ್ಲಾಸ್ರು ನಾವು ಬರೆದಿರ್ತಾರೆ, ವೇದಗಳು ಸುಳ್ಳಾದರೂ ಗಾದೆಯು ಸುಳ್ಳಾಗದು. ಇದರ ಅರ್ಥ ಏನು? ವೇದಗಳು ಸುಳ್ಳಾಗಬಹುದು. ನಾವೇನು ಮಕ್ಕಳು ಸುಳ್ಳೇ ಸುಳ್ಳು ನಿರ್ಧಾರ ಮಾಡ್ತಾರೆ ಅಂತ ನೀವು ಹೇಳೋದಿಲ್ಲ. ಆದರೆ ಹಾಗೆ ಮಗು ನಿರ್ಧಾರಕ್ಕೆ ಬರಲಿಕ್ಕೆ ಚಾನ್ಸ್ ಇದೆ. ಇದೇ ವಾಕ್ಯ ದೊಡ್ಡದಾದ ಮೇಲೆ ಅದು ಮುಖದಿಂದ ಬರ್ತದೆ, ಏ ಬಿಡ ಯಾವ ವೇದ ಮಾತಾಡ್ತೀನಿ ನೀನು. ಇದು ಅಕಸ್ಮಾತ್ ಆಗಿ ಯಾರು ಹುಟ್ಟಾಕಿದ್ದಲ್ಲ, ಇದು ವ್ಯವಸ್ಥಿತವಾಗಿ ಹುಟ್ಟಾಕಿದ್ದು. ಪ್ಲಾನಿಂಗ್ ಮಾಡಿ, ಹೇಗೆ ಪ್ಲಾನಿಂಗ್ ಮಾಡಿ ನಮ್ಮ ಜೀವನದೊಳಗೆ ಜರ್ಸಿ ಹಾಸ್ಟನ್ ಹಸುಗಳನ್ನು ತಂದು ಎಸೆದು ಹೋದ್ರು, ಹೇಗೆ ಪ್ಲಾನಿಂಗ್ ಮಾಡಿ ಸ್ಟಿಕ್ಕರ್ ಹಚ್ಕೋಬೇಕು ಅಂತ ಕೆಟ್ಟ ಬುದ್ಧಿ ಹಾಕಿ ಕೊಟ್ಟಿದ್ರು, ಅಷ್ಟೇ ಈಕ್ವಲ್ ಪ್ಲಾನಿಂಗ್ ಇದು ಕೂಡ ಬರ್ತದೆ. ಇವೆಲ್ಲ ವೆಲ್ ಡಿಸೈನ್ಡ್ ಪ್ಲಾನಿಂಗ್ ಇವು. ಎಷ್ಟು ಮಟ್ಟಿಗೆ ಹೋಗಿದೆ ಅಂತಂದ್ರೆ ದೇವಸ್ಥಾನದ ದೇವತೆಗಳಿಗೂ ಸ್ಟಿಕ್ಕರ್ ಈಗ, ಅಲ್ಲೂ ಸ್ಟಿಕ್ಕರ್ ಹಾಕ್ತಾರೆ. ಅವನಿಗೆ ಈಶ್ವರಿಗೆ ಇವತ್ತಿ ಬಡಿತಾರೆ, ಅವನಿಗೆ ಮದ್ದಿಕೊಂಡು ಸ್ಟಿಕ್ಕರ್. ಇದೆಲ್ಲ ನಾವು ಬೇಕಾಗಿದ್ದ ಅದೃಷ್ಟ ವಿಷಯಗಳನ್ನು ಮಾತಾಡ್ತಾ ಇದ್ದಾಗ ಸಿಂಪಲ್ ರಾಮಾಯಣ ಇದ್ದ ಅಂತ ನೀವು ಗ್ಯಾರಂಟಿ ಹೇಳ್ತಿರೋ? ರಾಮಾಯಣ ನಡೆದಿತ್ತು ಅಂತ ಹೇಳ್ತಿರೋ? ಇವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ, ನೀನ್ ನಡೆದಿಲ್ಲ ಅಂತ ಸಿದ್ಧ ಮಾಡಿ ತೋರಿಸು, ನಾನು ನಡೆದದ ಅಂತ ಸಿದ್ಧ ಮಾಡಿ ತೋರಿಸು. ಅವ್ನು ನಡೆದಿಲ್ಲ ಅಂತ ಸಿದ್ಧ ಮಾಡ್ಬೇಕಾರೆ ರಾಮಾಯಣ ಒಪ್ಕೊಂಡ ಆಮೇಲೆ ನಡೆದಿಲ್ಲ ಅಂತ ಸಿದ್ಧ ಮಾಡ್ಬೇಕವ್. ಆಗ ನಾನೇನು ಹಾಗೆ ಮಾಡಬೇಕಾಗಿಲ್ಲ. ರಾಮನಿದ್ದ, ರಾಮಾಯಣ ನಡೆದಿತ್ತು ಅನ್ನೋದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳು ಲಭ್ಯ ಇವೆ. ಸೊ ಇದು ಆಭಾಸದ ಪ್ರಶ್ನೆ, ಲೋಕಗಳು ಇವೆಯಾ? ನನ್ನ ಹತ್ರ ಕೇಳಿದೆ, ನಾನು ತಿಳುವಳಿಕೆ ಕೊಟ್ಟೆ, ಇನ್ನೊಬ್ಬರಿಗೆ ಈ ವಿಷಯ ಕೇಳಲಿಕ್ಕೆ ಹೋಗ್ಬೇಡ. ಅದು ನಿನ್ನ ಮಂದ ಬುದ್ಧಿಯನ್ನು ತೋರಿಸ್ತದೆ. ಯಾಕೆಂದರೆ ಲೋಕಗಳು ವೇದಗಳ ಅಸ್ತಿತ್ವ, ವೇದಗಳು ಹೇಳ್ತವೆ ಭೂ ಓಂ ಭೂರ್ಭುವಸ್ವ ತತ್ಸ ವಿತುರ್ವರೇ ಎಂಬರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂ ಓಂ ಭುವ ಓಂ ಸ್ವ ಓಂ ಮಹಃ ಓಂ ಜನಃ ಓಂ ತಪಃ ಓ ಗುರು ಸತ್ಯಂ. ಇವು ಸಪ್ತ ಲೋಕ ಆಗಿಲ್ಲ, ಏನು ದಿವಸ ಒಂದು ಗಾಯತ್ರಿ ಜಪ ಮಾಡ್ತಿರಲಿಲ್ಲ, ಮತ್ತು ಮಾಡಿಯೂ ಕೂಡ ಈ ಪ್ರಶ್ನೆ ನೀ ಹೆಂಗೆ ಕೇಳ? ವೇದಗಳಲ್ಲಿ ವಿಶ್ವಾಸ ಇಡಿ, ವೇದಗಳಲ್ಲಿ ವಿಶ್ವಾಸ ಇಡಿ, ಪ್ರಮಾಣ ನಿಮಗೆ ಆಶೀರ್ವಾದ ಮಾಡ್ತದೆ. ವೇದಗಳಲ್ಲಿ ವಿಶ್ವಾಸ ಇಡಿ. ಓಕೆ. ಸೊ ಈ ಪ್ರಕಾರವಾಗಿ ಬೇಜಾರು ಮಾಡ್ಕೋಬೇಡ. ಸೊ ಕರ್ಮಕ್ಕೆ ಎರಡು ಪ್ರಕಾರದ ಫಲಗಳು, ದೃಷ್ಟ ಮತ್ತು ಅದೃಷ್ಟ. ಅದೃಷ್ಟ ಲೋಕ ಕಾಲಾಂತರ ದೃಷ್ಟ, ಪರ್ಮನೆಂಟ್ಲಿ ಅದೃಷ್ಟ. ಪರ್ಮನೆಂಟ್ಲಿ ಅದೃಷ್ಟ ಅಂದ್ರೆ ಸ್ವರ್ಗ ನರಕ ಮತ್ತೆ ಇತರ ಲೋಕಗಳು, ಇತರ ಪುಣ್ಯ ಲೋಕಗಳು. ಇತರ ಪುಣ್ಯ ಲೋಕಗಳು ಯಾವುವು? ದೇವಗಂಧರ್ವ, ಮನುಷ್ಯ ಗಂಧರ್ವ, ಗಂಧರ್ವ ಲೋಕ, ಇಂದ್ರಲೋಕ, ಇವೆಲ್ಲ ಲೋಕಗಳು. ಆದ ನಂತರ ಸೂಪರ್ ಲೋಕಗಳು, ಅವು ಯಾವು? ಭೂಹು ಭುವ ಸುವ ಮಹಾ ಜನಃ ತಪಃ ಸತ್ಯಂ. ಕೊನೆಯ ಲೋಕ ಯಾವುದು? ಸತ್ಯ ಲೋಕ. ಇಲ್ಲಿ ಪುಣ್ಯಗಳ ರಾಶಿಯನ್ನು ನಾವು ಅನುಭವಿಸ್ತೇವೆ. ಓಕೆ. ಯಾವ ಈ ಕಡೆ ಬನ್ನಿ, ಯಾವ ಫಲಗಳನ್ನ ಈ ದೇಹ ಇರುವವರೆಗೂ ಅನುಭವಿಸ್ಲಿಕ್ಕೆ ಆಗೋದಿಲ್ಲವೋ, ಆದರೆ ಎಕ್ಸ್ ಆ ಜೀವಾತ್ಮನ ಹೆಸರಿನಲ್ಲಿ ಆ ಫಲಗಳು ಇದ್ದೇ ಇರ್ತವೆ. ಅವು ಏನು ಆ ಎಕ್ಸ್ ಜೀವಾತ್ಮನ ಹೆಸರಿನಲ್ಲಿ ಕಾಯ್ತಾ ಇರ್ತವೆ, ಅವುಗಳಿಗೆ ಆಗಾಮಿ ಫಲಗಳು ಅಂತ ಕರೀತಾರೆ. ಇದು ಮೊದಲು ಒಂದು ಲೆಕ್ಕಾಚಾರ ಪರ್ಫೆಕ್ಟ್ ಆಗಿ ನೀವು ಬರಬೇಕು. ಈ ಆಗಾಮಿ ಫಲಗಳು ದೇಹ ಪತನಾನಂತರ ಅಥವಾ ಆ ಕ್ಷಣದಲ್ಲಿಯೇ, ಪತನ ಕ್ಷಣದಲ್ಲಿಯೇ ಈ ಆಗಾಮಿ ಫಲಗಳು ಅವು ನನ್ನ ಅಕೌಂಟ್ನಲ್ಲಿ ಹೋಗಿ ಜಮಾ ಆಗ್ತವೆ. ನಂದೊಂದು FD ಅಕೌಂಟ್ ಇರ್ತದೆ, ಅದು ಫಿಕ್ಸ್ ಡಿಪಾಸಿಟ್ ಅಕೌಂಟ್. ಅದಕ್ಕೆ ಸಂಚಿತ ಕರ್ಮ ಅಂತ ಕರೀತಾರೆ. ಆ ಅಕೌಂಟಿಗೆ ಹೋಗಿ ಯಾವಾಗ ಇದು ಹೋಗಿ ಜಮಾ ಆಗುತ್ತದೆ, ಹೀಗೆ ಕಲ್ಪ ಕಲ್ಪಾಂತರಗಳಿಂದ, ಶತಕೋಟಿ ಕಲ್ಪಗಳಿಂದ ಜಮಾ ಆದಂತಹ ಒಂದು ದೊಡ್ಡ ಮೊತ್ತ. ತೀರಲಾರದ ಮೊತ್ತ, ತೀರಲಾರದ ಮೊತ್ತ ಅದು ಇರ್ತದೆ. ಅದಕ್ಕೆ ಸಂಚಿತ ಕರ್ಮ. ಸಂಚಿತ ಅಂದ್ರೆ ಕೂಡಿ ಹಾಕಲ್ಪಟ್ಟ, ಸಂಚಿತ ಅಂದ್ರೆ ಕೂಡಿ ಹಾಕಲ್ಪಟ್ಟ, ಸೇರಿಸಲ್ಪಟ್ಟ ಸಂಚಿತ. ಈ ಸಂಚಿತ ಕರ್ಮಗಳಿಗೆ ಕೆಲವು ಬೀಜಗಳು ಅವಷ್ಟು ಪ್ರತಿಕ್ಷಣವೂ ಆಕ್ಟಿವ್ ಆಗೇ ಇರ್ತವೆ. ಆ ಸಂಚಿತ ಕರ್ಮಗಳೆಲ್ಲ ಆಕ್ಟಿವ್ ಆಗೇ ಇರ್ತವರು. ಆದರೂ ಆಕ್ಟಿವ್ ಆಗಿರೋದು ಬೇರೆ, ಮೆಚ್ಯೂರ್ ಆಗೋದು ಬೇರೆ. ಗೊತ್ತಾಗಲಿಲ್ಲ. ನಾವು ಬ್ಯಾಂಕ್ನಲ್ಲಿ ಇಟ್ಟ ಹಣ ಪ್ರತಿ ನಿಮಿಷಕ್ಕೂ ಪೈಸಾ ಬಡ್ಡಿಯನ್ನು ಸೇರಿಸ್ಕೋತಾನೇ ಇರ್ತದ, ಆದರೆ ಆಕ್ಟಿವ್ ಆಗೋದಿಲ್ಲ. ಮೆಚ್ಯೂರ್ ಆಗಿರೋದಿಲ್ಲ. ಅದು ಜಮಾ ಸೈಲೆಂಟ್ಲಿ ಜಮಾ ಆಗ್ತಾ ಇರ್ತದೆ. ಒಂದು ವರ್ಷ ಆಯಿತು, 100 ರೂಪಾಯಿ ಜಮಾ ಆಗಿರ್ತದೆ. ಆ 100 ರೂಪಾಯಿ ಎಲ್ಲಿಂದ ಜಮಾ ಆಯಿತು? ಅದು ಸೈಲೆಂಟ್ ಆಗಿ ಒಂದೊಂದು ಪೈಸಾ ಗಂಟೆಗೆ ದಿನಕ್ಕೆ ಹಿಂಸೆ ಮಾಡ್ತಾ ಇರ್ತದೆ. ಹೌದು, ಆದರೆ ಯಾವಾಗ ಮೆಚ್ಯೂರ್ ಆಗ್ತದೆ? ನೀವು ಮೆಚ್ಯೂರ್ ಪೀರಿಯಡ್ ಅಂತ ಏನು ನೀವು ತೋರಿಸಿರ್ತೀರಿ, ಆ ಪೀರಿಯಡ್ ಸರಿಯಾಗಿ ಮೆಚ್ಯೂರ್ ಮೆಚ್ಯೂರ್ ಆದಾಗ ಏನಾಗ್ತದೆ, ಅದು ಜಮಾ ಆಗಿರೋ ಬಡ್ಡಿ ನಮಗೆ ದೃಷ್ಟವಾಗುತ್ತೆ. ಅದನ್ನು ನಾವು ಉಪಯೋಗ ಮಾಡಿ ಶುರು ಮಾಡ್ತೀವಿ, ನಮ್ಮ ಅಸಲು ಏನು ಮಾಡಿರ್ತೀವಿ ಹಾಗೇ ಇಟ್ಟಿರ್ತೀವಿ. ಅಸಲಲ್ಲೇ ಉಳಿತದೆ, ನಮ್ಮ ವ್ಯವಹಾರಕ್ಕೆ ಏನು ತಗೋತೀವಿ, ಆ ಬಡ್ಡಿ ತಗೋತೀವಿ. ಆ ಬಡ್ಡಿ ಏನು ವ್ಯವಹಾರಕ್ಕೆ ತಗೋತೇವಲ್ಲ, ಅದು ಪ್ರಾರಬ್ಧ. ನಾವೆಲ್ಲ ಯಾರ ಮಕ್ಕಳು? ಬಡ್ಡಿ ಮಕ್ಕಳು. ಬಡ್ಡಿ ಮಕ್ಕಳು, ನಮ್ಮ ವ್ಯವಹಾರ ಬಡ್ಡಿಯಾಗೆ ನಡೀತಿರ್ತದೆ. ಫಿಕ್ಸ್ ಡಿಪಾಸಿಟ್ ಏನು? ಅವಿದ್ಯಾ. ಅವಿದ್ಯಾ ಅನ್ನುವ ಫಿಕ್ಸ್ ಡಿಪಾಸಿಟ್ನಲ್ಲಿ ಅವಾಗ ಇವಾಗ ಸ್ವಲ್ಪ ಏನು ಬಡ್ಡಿ ಬರ್ತದೆ, ಅದು ನನ್ನ ಹೆಸರಿನಲ್ಲಿ ಮೆಚೂರ್ ಆಗಿರೋದ್ರಿಂದ ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಪ್ರಾರಬ್ಧ ಅಂದ್ರೇನು? ಪ್ರಾಕ್ ಆರಬ್ಧ. ಈ ಮುಂಚಿತವಾಗಿಯೇ ಪ್ರಾರಂಭ ಆಗಿಬಿಟ್ಟಿದೆ. ನಾವು ಅನ್ಕೊಂಡೀವಿ ಜನ್ಮಿಸಿದ ನಂತರ ಪ್ರಾರಬ್ಧಗಳು ಒಂದೊಂದೇ ಕೆಲಸ ಮಾಡಿವೆ. ಇಲ್ಲ, ನಾವು ಜನ್ಮಿಸುವ ಪೂರ್ವದಲ್ಲಿಯೇ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿವೆ ಅವು. ಆದರೆ ಅವು ನಮ್ಮ ಅನುಭವಕ್ಕೆ ಸಮಯಾನುಸಾರ ಅನುಭವಕ್ಕೆ ಬರುತ್ತೆ. ಇದನ್ನು ಉದಾಹರಣೆ ಮೂಲಕವಾಗಿ ತೋರಿಸ್ಬೇಕು ಅಂತಂದ್ರೆ, ಈ ಮಡಿಕೆ ಕಾಳು ಅಂತ ಇರ್ತವೆ. ಮಾರ್ಕೆಟ್ನಲ್ಲಿ ಹೋಗಿ ಒಂದು 100 ಗ್ರಾಮ್ ಮಡಿಕೆ ಕಾಳು ತೊಗೊಂಡ್ಬರ್ತೀವಿ. ಯಾರೊಬ್ರು ಶೆಟ್ಟರ್ ಅಂಗಡಿಯಲ್ಲಿ ಹೋಗ್ಕೊಂಡ್ಬರ್ತೀವಿ, ಅವರೇ ಬರೀ 100 ಗ್ರಾಮ್ ಇರುವುದಿಲ್ಲ, ಅವ್ರೊಂದು ಕ್ವಿಂಟಾಲ್ ಇರ್ತದೆ. ಆ ಕ್ವಿಂಟಾಲನ್ನು ಅವ್ರು ಎಲ್ಲಿಂದ ತಂದ್ರು? ಅವ್ರು ಯಾವುದೋ ಉಗ್ರಾಣದಿಂದ ತಂದ್ರು. ಆ ಉಗ್ರಾಣದ ಕ್ವಿಂಟಾಲ್ ಇರುವುದಿಲ್ಲ, 100 ಕ್ವಿಂಟಾಲ್ ಮಡಿಕೆ ಕಾಳು ಇರ್ತದೆ. ಅದರೊಳಗೆ ಅವ್ರು ತೊಗೊಂಡ್ಬರ್ತಾರೆ, ನಾವು ಹೋಗಿ 100 ಗ್ರಾಮ್ ತೊಗೊಂಡ್ಬಂದು ಅವು ಬಾಕಿವೆಲ್ಲ ಅಲ್ಲೇ ಇವೆ. ಈ 100 ಗ್ರಾಮ್ ತೊಗೊಂಡ್ಬಂದು ನಾವೇನು ಮಾಡ್ತೀವಿ, ನಾಳೆ ಬೆಳಗ್ಗೆ ಉಸುಳಿ ಮಾಡಬೇಕು ಅಂತೇಳಿ ಅದನ್ನು ನೀರಲ್ಲಿ ನೆನೆ ಇಡ್ತೀವಿ. ನೆನೆ ಇಟ್ಟು ಏನು ಮಾಡ್ತೀವಿ, ಅದನ್ನು ಬಟ್ಟೆಯಲ್ಲಿ ಸುತ್ತೇವೆ, ಸುತ್ತಿ ಬೇಗ ಮೊಳಕೆ ಹೊಡಿಲಿ ಅಂತೇಳಿ ಮ್ಯಾಲೊಂದು ಕಲ್ಲನ್ನು ಹೇಳ್ತೀವಿ. ಆ ಕಲ್ಲನ್ನು ಹೇರಿಟ್ಟ ಮೇಲೆ ಅದು ಮೊಳಕೆ ಹೊಡಿತದೆ. ಮರುದಿನ ಮೊಳಕೆ ಹೊಡೆದಾಗ ನೀವು ತೆಗೆದು ನೋಡಿದರೆ ಎಲ್ಲ ಕಾಳು ಮೊಳಕೆ ಹೊಡೆದಿರ್ತಾವೋ, ಏನೋ ಕೆಲವು ಹೊಡೆದಿರ್ದವು. ಯಾವ ಕಾಳು ಮೆಚೂರ್ ಆಗ್ಯಾವೆ ಅವು ಮೊಳಕೆ ಹೊಡಿತಾವೆ, ಯಾವ ಕಾಳು ಮೆಚೂರ್ ಆಗಿಲ್ಲ ಅವು ಇನ್ನೂ ಮೊಳಕೆ ಹೊಡೆಯುವ ಪ್ರೊಸೆಸ್ನಲ್ಲಿರ್ತವೆ, ಇನ್ನು ಕೆಲವು ಮಡಿಕೆ ಕಾಳುಗಳು ಮೊಳಕೆ ಒಡೆಯುವ ಸಾಧ್ಯತೆ ಇಲ್ಲ, ಆ ಬೀಜಗಳು ಫೇಲ್ಯೂರ್ ಬೀಜಗಳು. ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಾವು ಕೆಲವು ಪ್ರಾರಬ್ಧಗಳು ನಮ್ಮ ಜೊತೆ, ನಾವು ತೊಗೊಂಡ್ಬಂದಿಲ್ಲ, ನಮ್ಮ ಜೊತೆ ಬಂದಾವ ತಿಳ್ಕೊಳ್ರಿ. ತಗೊಂಡು ಬಂದೇವಿ ಅಂತಂದ್ರೆ ಅದರೊಳಗೆ ನಮ್ಮ ಪ್ರಯತ್ನ ಇದೆ ಅಂತ ಅರ್ಥ ಆಗ್ತದೆ. ನಮ್ಮ ಪ್ರಯತ್ನ ಇಲ್ಲ, ನಮ್ಮ ಜೊತೆ ಬಂದಾವೆ. ಇನ್ಫ್ಯಾಕ್ಟ್ ಅವು ಬಂದಾವೆ ಅಂತ ನಾವು ಭೂಮಿಗೆ ಬಂದೀವಿ. ಪ್ರಾರಬ್ಧಗಳು ಬಂದಾವೆ ಅಂತ ತಿಳ್ಕೊಂಡು ನಾವು ಭೂಮಿಗೆ ಬಂದೀವಿ. ಈ ಪ್ರಾರಬ್ಧಗಳು ಕಾಲಾವಕಾಶದಲ್ಲಿ ಅವು ಆವಿರ್ಭಾವವಾಗ್ತಾ ಹೋಗ್ತವೆ. ಕಾಲಾವಕಾಶದಲ್ಲಿ ನನಗೆ ಗೊತ್ತಿಲ್ಲ, ನಾ ಮಲಗುಂದಕ್ಕೆ ಹೋಗ್ತೇನೋ ಇಲ್ಲೋ, ಸಂಕಲ್ಪದ ಮಲಗುಂದಕ್ಕೆ ಹೋಗ್ತೀನಿ ಅಂತೇಳಿ, ಆದ್ರೆ ನನಗೆ ಗೊತ್ತಿಲ್ಲ ನಾನು ಮಲಗುಂದಕ್ಕೆ ಹೋಗ್ತೇನೋ ಅಥವಾ ಮಧ್ಯದಲ್ಲಿ ಹಾನಿಗಳಿಗೆ ಇಳಿದು ಬಿಡ್ತೇನೋ. ಅದು ಆವಿರ್ಭಾವ ಆಗ್ತದೆ. ಫಲ ಯಾವಾಗ ಆಗ್ತದದು? ಕಾಲ ಕೂಡಿ ಬಂದಾಗ. ಬಹುಶಃ ನಾ ಮಲಗುಂದಕ್ಕೆ ಹೋಗ್ಬೋದು, ಹಾನಿಗಳಿಗೆ ಇಳಿಬಹುದು, ಅಥವಾ ಹೋಗಬೇಕು ಅನ್ನೋ ಸಂಕಲ್ಪ ಮಾಡಿಯೂ ಕಾರ್ನಲ್ಲಿ ಕೂತ್ಕೊಂಡು ಕಾರ್ ಸ್ಟಾರ್ಟ್ ಆಗಲಿಕ್ಕಿಲ್ಲ. ಕೊನೆಗೆ ಫಲ ಏನು? ಹೋಗೇ ಇಲ್ಲ, ಅಲ್ಲೇ ಉಳಿಬೇಕಾಗ್ತದೆ. ಅದು ಫಲ. ಅದು ನನ್ನ ಮದ್ದಕ್ಕೆ ಗೊತ್ತಾಗಿತ್ತು, ನೀನೇ ಈಶ್ವರ ಆಗಿಬಿಡ್ತಿದ್ದಿ. ನಿನಗೆ ಈಶ್ವರ ಆಗ್ಬೇಕು. ಪ್ರಾರಬ್ಧ ಇಷ್ಟು ಮಜಾ ಆದ ಅಂದ್ರೆ ಅದು ಆವಿರ್ಭಾವವಾದಾಗ ಮಾತ್ರ ಗೊತ್ತಾಗ್ತದೆ ನನ್ನ ಪ್ರಾರಬ್ಧದಲ್ಲಿ ಇದು ಇತ್ತು ಅಂತ. ಆದ್ದರಿಂದ ಪ್ರಾರಬ್ಧ ದೊಡ್ಡದು ನಮ್ಮ ಪ್ರಯತ್ನ ದೊಡ್ಡದು ಅನ್ನೋ ಪ್ರಶ್ನೆ ಕೇಳಲೇಬಾರದು. ನೀ ಪ್ರಾರಬ್ಧ ಗೊತ್ತೇ ಇಲ್ಲ ನಿನಗೆ, ನಿನಗೆ ಪ್ರಾರಬ್ಧಗಳು ಏನು ಅಂತ ಗೊತ್ತೇ ಇಲ್ಲ ನಿನಗೆ. ಯಾಕೆ ಗೊತ್ತಿಲ್ಲ? ನೆಕ್ಸ್ಟ್ ಕ್ಷಣ ಪ್ರಾರಬ್ಧ ಏನದ ಅನ್ನುವಂಥದ್ದು ಅದು ಪ್ರಕಟವಾದಾಗಲೇ ನಮ್ಗೆ ಗೊತ್ತಾಗ್ತದೆ. ಪ್ರಕಟ ಯಾವಾಗ್ತದೆ? ನೆಪಕ್ಕೆ ಮಾತ್ರವಾಗಿ ನಾನು ಏನಾದರೂ ಕರ್ಮ ಮಾಡಿದಾಗ ಮಾತ್ರ ಅದು ನನಗೆ ಗೊತ್ತಾಗ್ತದೆ. ನೆಪಕ್ಕೆ ಮಾತ್ರ ಕರ್ಮ ಒಂದು ನೆಪ, ಆ ಕರ್ಮ ನೆಪಕ್ಕೆ ಮಾತ್ರ ಮಾಡ್ತೀವಿ. ಹಾ ಸಕ್ಸಸ್ ಆಗ್ತ ನೋಡು, ಓ ಲಾಭ ಆಗ್ತ ನೋಡು, ಓ ಹಾನಿ ಆಗ್ತ ನೋಡು, ಓ ಎಂತ ಅವಮಾನ ಆಗ್ತ ನನಗೆ, ಓ ಅವ್ರು ನನಗೆ ಹೇಗೆ ಹೊಗಳಿದ್ರು ನೋಡು. ಇವು ಪ್ರಾರಬ್ಧ ವಶವಾಗಿ ಬಂದದ್ದು. ಅದಕ್ಕೆ ತಕ್ಕಂತೆ ನಾವು ಕರ್ಮ ಮಾಡೋದೊಂದು ಎಕ್ಸ್ಕ್ಯೂಸು, ಒಂದು ನೆಪ ಮಾತ್ರ, ನೆಪಕ್ಕೆ ಮಾತ್ರ ಕರ್ಮ ಮಾಡಿರ್ತೀವಿ. ಹೀಗೆ ಈವರೆಗೂ ನಾವು ಮಾತಾಡಿದ್ದೇನಿದೆಯೋ ಆಗಾಮಿ ಸಂಚಿತ ಪ್ರಾರಬ್ಧ ಇವು ಯಾರ ಹೆಸರಿನಲ್ಲಿ ಅಂತಂದರೆ ಅವಿದ್ಯಾಕೃತ ಯಾವನು ಕರ್ತೃತ್ವ ಭಾವವನ್ನು ಹೊಂದಿದ್ದಾನೋ ಜೀವಾತ್ಮ ಅಂತಕ್ಕ ಅವಿದ್ಯಾಸಹಿತನಾದ ಜೀವಾತ್ಮ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಸಂಹತನಾದವನು ಕೂಡಿಕೊಂಡವನು ಇದು ನಾನೇ ಇದೇ ನಾನು ಅನ್ನುವ ಗಟ್ಟಿ ಭಾವದಲ್ಲಿ ಇದ್ದವನು ಹುಟ್ಟು ಸಾವು ಇತ್ಯಾದಿಗಳು ಸತ್ಯ ಅನ್ನೋ ಭಾವದಲ್ಲಿ ಇದ್ದವನು ಇಂಥವನಿಗೆ ಈ ಮೂರು ಫಲಗಳ ಜಿಜ್ಞಾಸವು ಲಭ್ಯ ಇದೆ. ಈಗ ನಾವು ಯಾವ ವಿಷಯವನ್ನು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಜೀವನ್ಮುಕ್ತ. ಯಾರಿವನು ಜೀವನ್ಮುಕ್ತ? ಅವಿದ್ಯೆಯನ್ನ ಇಟ್ಕೊಂಡವನು, ಅವಿದ್ಯೆಯನ್ನು ಕಳ್ಕೊಂಡವನು, ಅವಿದ್ಯೆಯನ್ನು ಕಳ್ಕೊಂಡವನು. ಹಾಗೆ ಕಳ್ಕೊಂಡ, ನಾನು ಯಾರು ಅರ್ಥಾತ್ ನಾನುವಿನ ತತ್ವ ಏನು, ಜಗತ್ತಿನ ತತ್ವ ಏನು, ಈಶ್ವರ ತತ್ವ ಏನು ಅನ್ನುವ ಈ ಮೂರು ತತ್ವಗಳು ಮೂರಲ್ಲ, ಒಂದೇ ತತ್ವವು ಈ ಉಪಾಧಿಯಲ್ಲಿ ಜೀವ ಎಂದು, ಆ ಉಪಾಧಿಯಲ್ಲಿ ಜಗತ್ತೆಂದು, ಇನ್ನೊಂದು ಉಪಾಧಿಯಲ್ಲಿ ಈಶ್ವರ ಎಂದು, ಇದು ಭೇದವಾಗಿ ಅಜ್ಞಾನದಿಂದ ನೋಡಲ್ಪಟ್ಟಿದೆ. ಆದರೆ ಇರುವಂತಹದ್ದು ಇದು ಏಕಮೇವ ಅದ್ವಿತೀಯಂ ಬ್ರಹ್ಮ, ಆ ಬ್ರಹ್ಮನೇ ನಾನು. ಏ ತದ್ವೈ ತತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ಆ ತತ್ವವೇ ನಾನು ಅನ್ನುವುದು ಯಾರಿಗೆ ಸ್ಪಷ್ಟವಾಗಿದೆಯೋ ಹೇಳಿ ಅವನು ಎಳ್ಳಷ್ಟಕ್ಕೂ ಕೂಡ ಕರ್ತೃ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಂಹತನಾದವನು ಕರ್ತೃ, ಅಸಂಹತನಾದವನು ಅಕರ್ತ. ಸಂಚಿತಗಳು ಕರ್ತೃವಿನ ಹೆಸರಿನಲ್ಲಿವೆಯೋ ಏನು ಅಕರ್ತೃವಿನ ಹೆಸರಿನಲ್ಲಿ, ಅದು ಕರ್ತೃತ್ವಿ ಬಾಕಿ ನಯ ಗಯ. ಕರ್ತೃ ಎಲ್ಲಿದ್ದಾನೆ ಈಗ? ಜಗತ್ ಹೋತು ಅಂತ ನಾವು ಹೇಳೋದಿಲ್ಲ, ಕರ್ಮ ಹೋತು ಅಂತ ನಾವು ಹೇಳೋದಿಲ್ಲ, ವ್ಯವಹಾರ ಹೊರಟೋಯ್ತು ಅಂತ ನಾವು ಹೇಳೋದೇ ಇಲ್ಲ, ವೇದಾಂತ ಎಂದು ಹೇಳೋದಿಲ್ಲ. ಅದನ್ನು ಏನು ಹೋಯ್ತು? ಕರ್ತೃ ಆದ. ಕರ್ತೃ ಹೊರಟೋದ ಮೇಲೆ ಸಂಚಿತಗಳು ಯಾರ ಹೆಸರಿನಲ್ಲಿ ಇರ್ತವೆ? ಹೋದ್ನಲ್ಲ, ಯಾವ ಕ್ಷಣ ನಾ ಕರ್ತೃ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಬಿಡ್ತು ಆ ಕ್ಷಣದಲ್ಲಿಯೇ ಆಗಾಮಿಗಳು ಭಸ್ಮವಾಗುವ, ಸಾರಿ ಸಂಚಿತಗಳು ಭಾಸ್ಮವಾಗಿದೆ. ಇನ್ನ ಮೂರು ದಿವಸ ಬಾಕಿ, ನಾಲ್ಕು ದಿವಸ ಬಾಕಿ ಇದೆ. ಎರಡ್ ಸಾವಿರದ ಐದನೇ ಇಸ್ವಿ ಒಳಗಿನ ನೋಟುಗಳನ್ನು ಬ್ಯಾಂಕಿಗೆ ತಗೊಂಡು ಹೋಗಿ ಸರೆಂಡರ್ ಮಾಡಿ ಮತ್ತು ಹೊಸ ನೋಟುಗಳನ್ನು ತಗೋಬೇಕು ಅಂತ ಪ್ರಕಟಣೆ ಇದೆ. ಆ ಪ್ರಕಟಣೆ ಪ್ರಕಾರ 2005 ಇಸ್ವಿ ಒಳಗಿನ ನೋಟುಗಳು ಅಂತಂದ್ರೆ ಅಲ್ಲಿ ಬರೆದಿರ್ತಾರೆ, ಆ ನೋಟ್ ಮೇಲೆ 2005, 2010, 2012 ಅಂತ ಬರೆದಿರ್ತಾರೆ. ಅದನ್ನ ನೋಟ್ ಚೆಕ್ ಮಾಡ್ಬೇಕು. ಅದು ಒಳಗಿಂದಿತ್ತು ಅಂದ್ರೆ ತಗೊಂಡು ಹೋದ್ರೆ ಅವರು ಈಕ್ವಲ್ ಅಮೌಂಟ್ ಅನ್ನು ಕೊಟ್ಬಿಡ್ತಾರೆ. 500 ರೂಪಾಯಿ ನೋಟ್ ತಗೊಂಡು 500 ರೂಪಾಯಿ ಕೊಡ್ತಾರೆ, 1000 ತಗೊಂಡು 1000 ನೋಟ್ ಕೊಡ್ತಾರೆ. ಈಗ ಪ್ರಾಬ್ಲಮ್ ಏನಂತಂದ್ರೆ 2005 ನಾವು ತಗೊಂಡು ಹೋಗ್ಲಿಲ್ಲ ಅಂತ. ಏನೋ 30 ತಾರೀಕೋ 1 ತಾರೀಕೋ ಏನೋ ಕೊಡ್ತಾರೆ, ಆ ತಾರೀಕಿನ ಒಳಗಾಗಿ ನಾವು ತಗೊಂಡು ಹೋಗ್ಲಿಲ್ಲ ಅಂತಂದ್ರೆ ಏನಾಗ್ತದೆ? ನೋಟು ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ, ಏನೂ ವ್ಯಾಲ್ಯೂ ಇರುವುದಿಲ್ಲ. ಸೊ ಸಂಚಿತಗಳಿಗೆ ಏನು ವ್ಯಾಲ್ಯೂ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ದಗ್ಧ ಬೀಜವತ್. ಅವು ಹೆಂಗೆ ಬಿದ್ದಿರ್ತಾವೆ ಅಂತಂದರೆ ಹುರಿದ ಬೀಜ ಸುಟ್ಟ ಬೀಜದ. ಲೈವ್ ಬೀಜ ಬಿತ್ತಿದ್ರೆ ಮೊಳಕೆ ಹೊಡಿತದೆ, ನಮಗೆ ಬೆಳೆ ಬರ್ತದೆ. ಸುಟ್ಟ ಬೀಜ ಬಿತ್ತಿದ್ರೆ ಏನಾಗ್ತದೆ ರೀ? ಹಾಲ್ ಲಿಂಗೇಶ್ವರ ಏನು ಹುಟ್ಟಂಗಿಲ್ಲ, ಏನು ಹುಟ್ಟಂಗಿಲ್ಲ, ಮೊಳಕೆನ ಹೊಡೆಯದಿಲ್ಲ. ಕರ್ತೃ ಹಾದ, ಕರ್ತೃ ಜೊತೆ ಏನು ಹೋದ್ರು ಆಗಾಮಿ, ಏ ಸಂಚಿತ ಹೋಯ್ತು. ಏನೇನೋ ಉತ್ತರ ಕೊಡ್ತಾರೆ ನೋಡು, ನನಗೂ ತಪ್ಪಿಸ್ತೀನಿ. ಸಂಚಿತ ಹೋಯ್ತು. ಇನ್ನ ಕರ್ಮಗಳನ್ನು ಮಾಡ್ತಾ ಇದ್ದಾನಲ್ಲ, ಜ್ಞಾನಾನಂತರವೂ ಕೂಡ ಕರ್ಮಗಳನ್ನು ಮಾಡ್ತಾ ಇರ್ತಾನಲ್ಲ, ಜ್ಞಾನಾನಂತರವೂ ಕರ್ಮಗಳನ್ನು ಮಾಡ್ತಿರ್ತಾನೆ. ಕರ್ಮ ನಡೆಯೋ ನಡೀತಿರ್ತ, ಅವ ಮಾಡುವುದಿಲ್ಲ, ಕರ್ಮ ನಡೆಯೋ ನಡೀತಿರ್ತದೆ. ಆ ಕರ್ಮಕ್ಕೆ ಫಲ ಇರ್ತದೆ. ಏನು ಫಲ ಅಂದ್ರೆ ಆಗಾಮಿ. ಆ ಕರ್ಮ ಸಾಮಾನ್ಯ ದೃಷ್ಟಿಯೊಳಗೆ ಇವನು ಕರ್ಮಗಳನ್ನು ಮಾಡಿದಾಗ ಫಲ ಇವನ ಹೆಸರಿನಲ್ಲಿ ಇರ್ತದೆ, ಆಗಾಮಿ ಫಲ ಇರ್ತದೆ. ಯಾರ ಹೆಸರಿನಲ್ಲಿ ಇರ್ತದೆ? ಅಜ್ಞಾನಿ ಹೆಸರಿನಲ್ಲಿ ಇರ್ತದೆ. ಕರ್ತಾನೇ ಇಲ್ಲದೆ ಹೋದಾಗ ಈಗ ಆಗಾಮಿ ಫಲ ಯಾರ ಹೆಸರಿನಲ್ಲಿ ಇರ್ತದೆ? ಕರ್ತ ಇಲ್ಲ. ದೇರ್ ಇಸ್ ನೋ ಪರ್ಸನ್ ಟು ಕ್ಲೇಮ್ ದಟ್ ಇಸ್ ಮೈ ಕರ್ಮ, ಇದು ನನ್ನ ಕರ್ಮ, ಇದು ನನ್ನ ಕೆಲಸ, ಇದು ನಾ ಮಾಡಿದ್ದು ಅಂತ ಕ್ಲೇಮ್ ಮಾಡ್ಲಿಕ್ಕೆ ಯಾರು ಇಲ್ಲದೆ ಹೋದ್ರೆ ಆ ಕರ್ಮದ ಫಲ ಏನದು ಆಗಾಮಿ, ಅದು ಯಾರಿಗೆ ಹೋಗ್ತದೆ? ದೇಹ ಬಿದ್ದ ನಂತರ ಹೋಗಿ ಜಮಾ ಆಗ್ತಿತ್ತು, ಸಂಚಿತ ಆಗ್ತಿತ್ತು, ಸಂಚಿತಾನೇ ಹೊರಟು ಹೋಗ್ಬಿಡ್ತು. ಹೌದು, ಅದು ಅದು ಆಗಾಮಿ ಫಲ ಈ ಪ್ರಕಾರವಾಗಿ ಹಂಚಲ್ಪಡ್ತದೆ. ಆಗಾಮಿ ಫಲ ಏನಿದೆಯೋ, ಯಾರು ಜ್ಞಾನಿಯ ಸೇವೆಯನ್ನು ಮಾಡ್ತಾರೆ, ಜ್ಞಾನಿಗೆ ಸುಖವನ್ನು ಕೊಡ್ತಾರೆ, ಸುಖ ಕಾರಣ ಕುರುವಂತಿ ಸ್ತುತಯಂತಿ ಪೂಜೆಯಂತಿ ತಾನ್ ಪ್ರತಿ ಗಚ್ಚಂತಿ ಜ್ಞಾನೀಕೃತ ಪುಣ್ಯಕರ್ಮ. ಆಗಾಮಿ ಪುಣ್ಯಕರ್ಮ. ಇನ್ನು ದುಃಖ ಕಾರಣ ಕುರುವಂತಿ ನಿಂದಯಂತಿ, ಜ್ಞಾನಿಯನ್ನು ನಿಂದಿಸ್ತಾರೆ, ದುಃಖ ಕಾರಣ ಮಾಡ್ತಾರೆ, ದುಃಖವನ್ನು ಕೊಡ್ತಾರೆ, ಮರಮರ ಅನ್ನೋ ಹಾಗೆ ನಡ್ಕೋತಾರೆ, ಅಂಥವರಿಗೆ ಜ್ಞಾನೀಕೃತ ಪಾಪಕರ್ಮ. ಅದು ವ್ಯವಹಾರ ಅಂದರೆ ಜ್ಞಾನಿಗೆ ಆಗಾಮಿನೂ ಇಲ್ಲ. ಸ್ವಾಮಿ ಪ್ರಾರಬ್ಧವನ್ನು ಉಳಿತಲ್ಲ, ಪ್ರಾರಬ್ಧ ಒಂದು ಉಳಿತಲ್ಲೋ ಸೂಕ್ಷ್ಮ ಕೇಳಿಸ್ಕೊಡಿ. ಅನಾದಿಯಾಗಿ ಲಭ್ಯವಾದ ಶತ ಶತ ಶತ ಶತ ಕೋಟಿ ಕಲ್ಪಗಳಿಂದ ಲಭ್ಯವಾದ ಈ ಜೀವ ಮತ್ತು ಸೃಷ್ಟಿಯ ಭೇದ ಇದು ಈಶ್ವರ ಸೃಷ್ಟಿ. ಇದು ಈಶ್ವರ ಸೃಷ್ಟಿ, ಅರ್ಥ ಮಾಡ್ಕೊಳ್ಳಿ. ಭೂಮಿ ನಡುಗಿತು, ಈಶ್ವರ ಸೃಷ್ಟಿ. ಮಳೆ ಹೆಚ್ಚಾಯಿತು, ಈಶ್ವರ ಸೃಷ್ಟಿ. ಈ ವರ್ಷ ಮಳೆ ಆಗಲಿಲ್ಲ, ಈಶ್ವರ ಸೃಷ್ಟಿ. ನನ್ನಿಂದ ಕರ್ಮ ಜರುಗಿತು, ಈಶ್ವರ ಸೃಷ್ಟಿ. ನನ್ನಿಂದ ಕರ್ಮ ಜರುಗಲಿಲ್ಲ, ಈಶ್ವರ ಸೃಷ್ಟಿ. ನಾನು ಕರ್ತ, ಈಶ್ವರ ಸೃಷ್ಟಿ. ನಾನು ಭೋಕ್ತ, ಈಶ್ವರ ಸೃಷ್ಟಿ. ಪ್ರಾರಬ್ಧ ಈಶ್ವರ ಸೃಷ್ಟಿ, ಪ್ರಾರಬ್ಧ ಈಶ್ವರ ಸೃಷ್ಟಿ. ಪ್ರಾರಬ್ಧ ನಿಂದ ಹೆಂಗಾಗ್ತದೆ? ಅರ್ಥಾತ್ ಅಜ್ಞಾನದ ಕಾಲದಲ್ಲಿಯೂ ಪ್ರಾರಬ್ಧ ನಿನಗೆ ಸೇರಿಲ್ಲ, ಅದು ಈಶ್ವರನಿಗೆ ಸೇರಿದೆ. ಜ್ಞಾನದಲ್ಲಂತೂ ನಿನಗದು ಸೇರೇ ಇಲ್ಲ. ಪ್ರಾರಬ್ಧ ಅಜ್ಞಾನಿಗೂ ಇಲ್ಲ, ಜ್ಞಾನಿಗೂ ಇಲ್ಲ, ಕೇಳ್ಕೊಳ್ಳಿ. ಆದರೆ ಅಜ್ಞಾನಿಯು ಈ ಜಗತ್ತು ನಂದು ಅಂತ ಕ್ಲೇಮ್ ಮಾಡ್ತಾನೆ, ಈ ಶರೀರ ನಾನು ಅಂತ ಕ್ಲೇಮ್ ಮಾಡ್ತಾನೆ, ಈ ಮನಸ್ಸು ಬುದ್ಧಿಗಳಲ್ಲಿ ನಾನು ಅಂತ ಕ್ಲೇಮ್ ಮಾಡ್ತಾನೆ. ಆದ್ದರಿಂದ ಅವನು ಅಜ್ಞಾನಿ, ಆದ್ದರಿಂದ ಕರ್ಮಗಳು ಅವನಿಗೆ ಸೇರಿವೆ, ಪ್ರಾರಬ್ಧಗಳು ಅವನಿಗೆ ಸೇರಿವೆ, ಆಗಾಮಿಗಳು ಅಜ್ಞಾನಿಗೆ ಸೇರಿವೆ, ಸಂಚಿತಗಳು ಅಜ್ಞಾನಿಗೆ ಸೇರಿವೆ, ಪ್ರಾರಬ್ಧಗಳು ಅಜ್ಞಾನಿ ಸೇರಿವೆ. ಆದರೆ ವಾಸ್ತವಿಕವಾಗಿ ಅಜ್ಞಾನಿಗೂ ಸೇರಿಲ್ಲ, ಜ್ಞಾನಿಗೂ ಸೇರಿಲ್ಲ, ಇವತ್ತು ಈಶ್ವರನಿಗೆ ಸೇರಿದೆ. ಆದರೆ ತಿಳುವಳಿಕೆ ಇಲ್ಲ ಅಜ್ಞಾನಿಗಳಿಗೆ. ಆದ್ದರಿಂದ ಅವರು ಅಭಿಮಾನ ಪಡ್ತಾರೆ, ಅಭಿಮಾನ ಪಟ್ಟಿದ್ರೆ ಅವರು ನಮ್ಮು ಅಂತ ಅನ್ಕೋತಾರೆ. ಇದು ಭಾರಿ ಚಂದ ಅಂತ ಒಂದು ಲೆಕ್ಕಾಚಾರ ಇದೆ, ಭಾರಿ ಚಂದ ಅಂತ ಲೆಕ್ಕಾಚಾರ. ಈಗ ಹಳಬರೆಲ್ಲ ಕೇಳಿದ್ದಾರೆ ಇದನ್ನು. ಇಲ್ಲಿ ಇಲ್ಲಿ ಒಂದು ಸೈಟ್ ಇದೆ, ಇಲ್ಲಿ ಒಂದು ಸೈಟ್ ಇದೆ. ಇದು ಸೈಟ್ ಎ, ಇದು ಸೈಟ್ ಬಿ. ಎ ಬಿ ಸೈಟ್, ಬಿ ಸೈಟ್ನೊಳಗೆ ಒಂದು ಮಾವಿನ ವೃಕ್ಷವನ್ನು ಬೆಳೆಸಲಾಗಿದೆ. ಎ ಸೈಟ್ನಲ್ಲಿ ಒಂದು ಹಂಚಿನ ಮನೆ ಇದೆ, ಆದರೆ ದುರ್ದೈವವೋ ಏನೋ ಈ ಮಾವಿನ ಮರದ ರೆಂಬೆ ಕೊಂಬೆಗಳೆಲ್ಲ ಎ ಸೈಟ್ಗೆ ಹೋಗಿ. ಎ ಬಿ ತಾರ್ಸಿ ಮನೆ, ಹಂಚಿನ ಮನೆ, ಇಲ್ಲಿ ಒಂದು ವೃಕ್ಷ ಇದೆ, ವೃಕ್ಷ ಬೆಳೆದಂತೆ ಬರುತ್ತೆ, ಅದರ ರೆಂಬೆ ಕೊಂಬೆಗಳೆಲ್ಲ ಈ ಕಡೆ ಬಂದಿವೆ. ಇಲ್ಲಿ ಎ, ಈ ಎ ಸೈಟ್ನೊಳಗೆ ಹಂಚಿನ ಮನೆ ಇದೆ. ಆಯ್ತಾ, ಕಲ್ಪನಾ ಬಂತ? ಬಂತ ಇಲ್ಲೋ? ಬಂತ. ಮುಂದೆ ನೋಡ್ರಿ, ಈಗ ಎಷ್ಟು ಚಂದದ ನೋಡ್ರಿ. ಫಲ ಬಿಡೋ ಕಾಲ ಬಂತು, ಅದು ಹಣ್ಣು ಫಲ ಬಿಡ್ತು. ಪ್ರಶ್ನೆ ಉದ್ಭವಿಸ್ತು, ಇದು ಎ ಸೈಟ್ನಲ್ಲಿ ರೆಂಬೆ ಕೊಂಬೆಗಳು ಇದ್ದದ್ರಿಂದಾಗಿ ಫಲ ನನಗೆ ಸೇರಿದ್ದು ಅಂತ ಏನವನ, ನಾ ಬೆಳೆಸಿದ್ರಿಂದಾಗಿ ಇದು ನನಗೆ ಸೇರಿದ್ದು ಅಂತ ಪೀನವನ. ನಿಮ್ಮ ಎದುರಿಗೆ ಪ್ರಶ್ನೆ ಇದೆ, ಫಲ ಎಗೆ ಸೇರಿದ್ದೋ ಬಿಗೆ ಸೇರಿತ್ತು? ಇವನು ಎ, ಇವನು ಬಿ. ಹಾ, ಬಿಗೆ ಸೇರಿದ್ದ ಎಗೆ ಸೇರಿತ್ತು? ಅಲ್ಲ ಪಾಪ, ಕೃಷಿ ಕೃಷಿಕರು ಅವ್ರು ಸೂತ್ರ ಕೊಟ್ಟರು. ಆದ್ರೆ ದುರ್ದೈವ ಏನು ಅಜ್ಜ ಗೊತ್ತಾ, ಅದು ಫಲ ಬಿದ್ರೆ ನನ್ನ ಹಂಚು ಹೊಡಿತವೆ, ನನ್ನ ಹಂಚು ಹೊಡಿತವೆ. ಅದಕ್ಕೆ ನಡೆದದ್ದನ್ನ ಹೇಳಬೇಕಂತ. ಆ ಫಲ ಯಾರಿಗೆ ಸೇರಿದ್ದು? ಇದು ನ್ಯಾಯ ಫಾರೆಸ್ಟ್ ಆಫೀಸರ್ ತನಕ ಹೋದ್ರು, ರೇಂಜ್ ಆಫೀಸರ್ ತನಕ ಹೋಗಿ ಅವರೆಲ್ಲ ಬಂದ್ರು, ಅವ್ರು ಪರೀಕ್ಷೆ ಮಾಡಿ ಎನ್ಕ್ವೈರಿ ಮಾಡಿ ಜಿಜ್ಞಾಸ ಮಾಡಿದ್ರು. ಅವ್ರು ಹೇಳಿದ್ರು, ಅಪ್ಪ ಮಿಸ್ಟರ್ ಎ ಈ ಫಲ ನಿನಗೂ ಸೇರಿಲ್ಲ, ಮಿಸ್ಟರ್ ಬಿ ನಿನಗೂ ಸೇರಿಲ್ಲ, ಇಬ್ರು ಹುಬ್ಬೇರಿಸಿದ್ರು. ಅಂದ್ರೆ ಹಾಗಾದ್ರೆ ನಿಂದ ಹಾಗಾದ್ರೆ ಏಕೆಂದ್ರೆ ಎಷ್ಟೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋವು, ನೀವು ಇಡೀ ಜಗತ್ತಿನಲ್ಲಿರೋ ವೃಕ್ಷ ನಮ್ಮದೇ ಅಂತ ಹೇಳೋರು ನೀವು, ಹಾಗಾದ್ರೆ ನಿಮ್ಮದಾಯ್ತು ಅನ್ನೋಂಥ ಪ್ರಶ್ನೆ ಉದ್ಭವಿಸ್ತು. ಅವಾಗ ಇದು ತಿಳ್ಕೊಳ್ಳಿ, ಫಲ ನಿಮಗೂ ಸೇರಿಲ್ಲ ನಿಮಗೂ ಸೇರಿಲ್ಲ, ಫಲ ವೃಕ್ಷಕ್ಕೆ ಸೇರಿದ್ದು ಅಂತ. ಫಲ ಯಾರ್ರಿ ಅದು? ಅದು ಮಾವಿನ ಹಣ್ಣು, ತೆಂಗಿನ ಫಲ ಅಲ್ಲ, ಅಡಿಕೆ ಫಲ ಅಲ್ಲ, ಅದು ಹಲಸಿನ ಫಲ ಅಲ್ಲ. ಅದು ಯಾರ ಫಲ? ಅದು ಮಾವಿನ ಮರದ ಫಲ. ಈ ಶರೀರ ಇದು ಒಂದು ಫಲ, ಈ ಶರೀರ ಒಂದು ಫಲ. ಇದು ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿಗಳಿಂದ ಸಮ್ಮಿಲಿತವಾದಂಥ ಒಂದು ಫಲ ಸಿದ್ಧವಾಗಿದೆ. ಈ ಫಲ ಸಿಹಿನೋ ಹುಳಿನೋ ಪ್ರಾರಬ್ಧ ಬಿಟ್ಟಿದ್ದು, ದೊಡ್ಡ ವ್ಯಕ್ತಿನೋ ಸಣ್ಣ ವ್ಯಕ್ತಿನೋ, ದರಿದ್ರನೋ ಶ್ರೀಮಂತನೋ ಪ್ರಾರಬ್ಧ ಬಿಟ್ಟಿದ್ದು. ಆದರೆ ಒಂದು ಮಾತ್ರ ಸತ್ಯ, ಈ ಶರೀರ ಯಾರಿಗೆ ಸೇರಿದ್ದು ಅಂತ ಕೇಳಿದ್ದಾದ್ರೆ, ಇದು ಫಲ ಅಂತಲೇ ಒಪ್ಪಿಕೊಂಡ್ರೆ ಇದು ಯಾರಿಗೆ ಸೇರಿದ್ದು ಅಂತ ಕೇಳಿದ್ರೆ, ಇದು ಪ್ರಾರಬ್ಧಕ್ಕೆ ಸೇರಿ ಪ್ರಾರಬ್ಧವಶವಾಗಿ ಶರೀರ ಪ್ರಾಪ್ತವಾಗ್ತದೆ. ಪ್ರಾರಬ್ಧ ಇರುವವರೆಗೂ ಶರೀರ ಇರ್ತದೆ, ಪ್ರಾರಬ್ಧವು ಕೊನೆಗೊಂಡಾಗ ಶರೀರವು ಕೊನೆಗೊಳ್ಳುತ್ತದೆ. ಅದನ್ನು ಯಾರಿಗೆ ಸೇರಿದ್ದು ಶರೀರ? ಅಜ್ಞಾನಿಗೂ ಅಲ್ಲ, ಜ್ಞಾನಿಗೂ ಅಲ್ಲ. ಮತ್ತೆ ಅಜ್ಞಾನಿ ಅಂತ ಯಾಕೆ ಕರಿಬೇಕು ಅವನಿಗೆ? ನಾವು ಯಾಕೆ ಕರೆಯೋಣ? ಅವನೇ ಕರ್ಕೊಳ್ತಾನ, ನನಗೆ ಗೊತ್ತಿಲ್ಲ, ಅವನೇ ಕರ್ಕೊಳ್ತಾನೆ, ಅವನೇ ಕರ್ಕೊಳ್ತಾನೆ. ಇದು ಪ್ರಾರಬ್ಧ, ಆಗಾಮಿ ಮತ್ತು ಸಂಚಿತದ ಲೆಕ್ಕಾಚಾರ. ಈ ಲೆಕ್ಕಾಚಾರವನ್ನು ಈ ಆರೇಳು ಶ್ಲೋಕದಲ್ಲಿ ನಾವು ನೋಡ್ತೀವಿ. ಈಗ ನಲವತ್ತು 446 ಆಗಿದೆ. ಯತ್ಕೃತಂ ಸ್ವಪ್ನ ವೇಲಾಯಾಂ ಪುಣ್ಯಂ ವಾ ಪಾಪಮುಲ್ಬಣಂ ಸುಪ್ತೋತ್ತಿ ತಸ್ಯ ಕಿಂ ತಸ್ಮಾತ್ ಸುಪ್ತೋತ್ತಿ ತಸ್ಯ ಕಿಂ ತಸ್ಯಾತ್ ಸ್ವರ್ಗಾಯ ನರಕಾಯ ಸಮಸಂಗಮ ಉದಾಸೀನಂ ಪರಿಜ್ಞಾಯ ನ ಭೂಯತ ನ ಶ್ಲಿಷ್ಯತೆ ಯತಿ ಕಿಂಚಿತ್ ಕದಾಚಿತ್ ಭಾವಿ ಕರ್ಮಭಿಃ. ಸ್ವಪ್ನ ವೇಲಾಯಾಂ ಪುಣ್ಯಂ ವಾ ಉಲ್ಬಣಂ ಪಾಪಂ ಆಗಿದೆ ಈ ಶ್ಲೋಕ. ಅದು ಹೇಳ್ತಾ ಇದ್ದೀನಿ, ಸ್ವಪ್ನ ಕಾಲದಲ್ಲಿ ಪುಣ್ಯಗಳನ್ನೇ ಮಾಡಿರಲಿ, ಮಹಾಪಾಪಗಳನ್ನೇ ಮಾಡಿರಲಿ, ಇವು ಎಚ್ಚರವಾದ ಮೇಲೆ ಸುಪ್ತ ಉತ್ಥಿತಸ್ಯ ಸ್ವರ್ಗಾಯವಾ ನರಕಾಯವಾ ಕಿಂ ಸ್ಯಾತ್. ಈ ಪುಣ್ಯಗಳು ಸ್ವರ್ಗಕ್ಕೆ ಉಪಯೋಗಕ್ಕೆ ಬರ್ತಾವ? ಈ ಪಾಪಗಳು ನರಕಕ್ಕೆ ತಗೊಂಡು ಹೋಗ್ತಾವ? ಇನ್ನೊಂದ್ಸಲ, ಸುಪ್ತ ಉತ್ಥಿತಸ್ಯ ಮಲಗಿದಾಗ, ಸುಪ್ತ ಅಂದ್ರೆ ಮಲಗಿದಾಗ, ಮಲಗಿದಾಗ ಇವನು ಏನೇನು ಪುಣ್ಯ ಕರ್ಮಗಳನ್ನು ಮಾಡಿದನೋ ಕನಸಿನಲ್ಲಿ, ಇವನು ಏನೇನು ಮಹಾಪಾಪ ಕರ್ಮಗಳು ಮಾಡಿದನೋ, ಗೋಹತ್ಯ ಮಾಡಿದನೋ ಅಥವಾ ಅತ್ಯಾಚಾರಗಳನ್ನು ಮಾಡಿದನೋ, ಆ ಒಂದು ಸುಪ್ತವಾದ ಸ್ಥಿತಿಯಲ್ಲಿ ಕನಸಿನ ವೇಳೆಯಲ್ಲಿ ಅವನಿಂದ ಮಾಡಲ್ಪಟ್ಟಂತಹ ಪುಣ್ಯಕರ್ಮಗಳೇ ಆಗಲಿ ಪಾಪಕರ್ಮಗಳೇ ಆಗಲಿ ಎಚ್ಚರ ಆದ ಮೇಲೆ ಸ್ವರ್ಗ ನರಕಗಳಿಗೆ ಉಪಯೋಗಕ್ಕೆ ಬರ್ತಾವ? ಸ್ವರ್ಗ ನರಕಗಳಿಗೆ ಉಪಯೋಗ ಬರುವುದಿಲ್ಲ. ಏಕೆಂದ್ರೆ ಆ ಕಾಲಮಾನವೇ ಬೇರೆ, ಆ ಅವಸ್ಥೆನೇ ಬೇರೆ, ಅದು ಸ್ವಪ್ನಾವಸ್ಥೆ. ಸ್ವಪ್ನದಲ್ಲಿಯೇ ಸ್ವರ್ಗಕ್ಕೆ ಹೋಗ್ತಿರೋ ಹೋಗ್ಬೋದು. ಸ್ವಪ್ನಿಗೆ ಸ್ವಪ್ನದಲ್ಲಿಯ ಪುಣ್ಯ ಸ್ವಪ್ನ ಸ್ವರ್ಗವನ್ನು ಅನುಭವ ಕೊಡಬಹುದು, ಸ್ವಪ್ನದಲ್ಲಿಯ ಪಾಪಗಳು ಸ್ವಪ್ನಿಗೆ ಸ್ವಪ್ನದಲ್ಲಿಯ ನರಕದ ಅನುಭವ ಕೊಡಬಹುದು. ಓಕೆ, ಇನ್ನು ಏನೇನು ಹೇಳಬೇಕು ಎಲ್ಲ ಹೇಳ್ಕೊ ಮಹಾರಾಯ. ಬಟ್ ಈಗ ಅವನು ಸ್ವಪ್ನಿ ಅಲ್ಲ, ಈಗ ಅವನು ಎಚ್ಚರಾಗ್ಬಿಟ್ಟದ ಅವನಿಗೆ ಅವನಿಗೆ ಎಚ್ಚರಾಗ್ಬಿಟ್ಟದೆ. ಓ ಏನ್ ಮಾಡಿ ಹೋಗ್ಲಿ ಬಿಡು ಅಂತಾನೆ. ಹಾಗೆ ಈ ದೀರ್ಘವಾದ ಈ ಜೀವನದ ಈ ಸ್ವಪ್ನದಿಂದ ಸ್ವರೂಪಕ್ಕೆ ಎಚ್ಚರವಾದವನಿಗೆ ಏನಾಯ್ತೀಗ, ಇವು ಯಾವೂ ಲೆಕ್ಕಕ್ಕೆ ಬರಲಿಲ್ಲ. ಸಂ ಅಸಂಗಂ ಯಥಾ, ಯಾವ ಪ್ರಕಾರ ಈ ನಭಃ ಯಾವುದು ಆಕಾಶ, ಇದು ನಭಃ ಆಕಾಶ. ಸಂ ತಾನು ಹೇಗೆ ನಭಃ ಸ್ವತಃ ತಾನು ಅಸಂಗಂ ಆಕಾಶ ಯಾವ ಪ್ರಕಾರ, ಯಥಾ ಮೊದಲನೇ ಶಬ್ದ ಯಥಾ ಇದೆ, ಯಾವ ಪ್ರಕಾರ ನಭಃ ಅಸಂಗಂ, ಯಾವ ಯಾವ್ದರಿಂದ ಅಸಂಗಂ, ಎಲ್ಲದರಿಂದಲೂ ಅಸಂಗಂ. ಅದಕ್ಕೆ ಗಾಳಿ ಅಂಟೋದಿಲ್ಲ, ಅದಕ್ಕೆ ಬೆಂಕಿ ಅಂಟೋದಿಲ್ಲ, ಅದಕ್ಕೆ ನೀರು ಅಂಟೋದಿಲ್ಲ, ಅದಕ್ಕೆ ಗುಡುಗು ಸಿಡಿಲು ಮಂಚುಗಳು ಅಂಟೋದಿಲ್ಲ, ಭೂಕಂಪಗಳು ಅಂಟೋದಿಲ್ಲ. ಇಷ್ಟೇ ಅಲ್ಲ, ನಿಮ್ಮ ಸೆಟಲೈಟ್ಗಳು ರಾಕೆಟ್ಗಳು ಅಂಟೋದಿಲ್ಲ, ವಿಮಾನಗಳು ಅಂಟೋದಿಲ್ಲ. ಅದಕ್ಕೆ ಡೆಫಿನೇಷನ್ ಏನು, ಆಕಾಶದ ಡೆಫಿನೇಷನ್ ಏನು, ಅವಕಾಶತ್ವಾದ ಆಕಾಶ. ಯಾವುದು ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತದೋ, ಸ್ವತಃ ಯಾವುದಕ್ಕೂ ಅಂಟೋದಿಲ್ಲವೋ ಅದಕ್ಕೆ ಆಕಾಶ ಅಂತ ಕರೀತಾರೆ. ಗಡಿಗೆ ಅನ್ನೋ ಶಬ್ದಕ್ಕೆ ನಿಮಗೆ ಉತ್ತರ ಸಿಗಬಹುದು, ಅರ್ಥ ಸಿಗಬಹುದು. ಪೆನ್ ಅನ್ನೋ ಶಬ್ದಕ್ಕೆ ಅರ್ಥ ಸಿಗಬಹುದು, ಆಕಾಶ ಅನ್ನೋ ಶಬ್ದಕ್ಕೆ ಅರ್ಥ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಆತ್ಮನಿಗೆ ಅತ್ಯಂತ ಸಮೀಪವಾದಂತಹ ಪಂಚಮಹಾಭೂತಗಳಲ್ಲಿ ಒಂದು ಆಕಾಶ. ಆತ್ಮನಿಗೆ ಹೇಗೆ ಯಾರು ಹೆಸರನ್ನು ಕೊಡ್ಲಿಕ್ಕೆ ಆಗೋದಿಲ್ವೋ, ಆತ್ಮನ ಅರ್ಥವನ್ನು ಯಾರಿಗೂ ಹೇಗೆ ಮಾಡ್ಲಿಕ್ಕೆ ಆಗೋದಿಲ್ವೋ ಹಾಗೆ ಅತ್ಯಂತ ಆತ್ಮನಿಗೆ ಸಮೀಪದಲ್ಲಿದ್ದಂತಹ ಆಕಾಶವನ್ನು ಕೂಡ ಯಾರು ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಐ'ಮ್ ಸಾರಿ, ಸಂಸ್ಕೃತದ ಎಚ್ಚರ ನಿನಗಿತ್ತಂದ್ರೆ ಮಾತ್ರ ನಿನಗೆ ಅರ್ಥ ಆಗ್ತದೆ ಆಕಾಶ. ಎಟಿಮಲಾಜಿಕಲ್ ಮೀನಿಂಗ್ ನಿಮಗೆ ಸಿಗೋದಿಲ್ಲ, ಇಂಗ್ಲಿಷ್ನೊಳಗೂ ಸಿಗೋದಿಲ್ಲ ಇದಕ್ಕೆ ಶಬ್ದ ಅರ್ಥ. ದ್ಯಾಟ್ ವಿಚ್ ಅಕಾಮಡೇಟ್ಸ್ ಎವ್ರಿಥಿಂಗ್ ಅಂತ ವ್ಯಾಖ್ಯಾನ ಕೊಡ್ತೀವಿ, ಅದರ ಸ್ಪೇಸ್ ಅರ್ಥ ಕೊಡ್ರಿ ನೋಡಂತೆ. ಆಕಾಶದ ಅರ್ಥವನ್ನು ಇಂಗ್ಲಿಷ್ನಲ್ಲಿ ಕೂಡ ಕೊಡ್ಲಿಕ್ಕಾಗುತ್ತೆ, ಆದ್ರೆ ಸಂಸ್ಕೃತದಲ್ಲಿದೆ. ಯಾವುದು ಎಲ್ಲದಕ್ಕೂ ಎಲ್ಲ ಕಾಲದಲ್ಲಿಯೂ, ಅದನ್ನು ಹಾಕ್ಕೊಳ್ರಿ, ಎಲ್ಲದಕ್ಕೂ ಎಲ್ಲ ಕಾಲದಲ್ಲಿಯೂ ಅವಕಾಶ ಮಾಡಿಕೊಡ್ತದೋ ಇರ್ಲಿಕ್ಕೆ ಅದನ್ನ ಆಕಾಶ ಅಂತ ಕರೀತೀವಿ. ಅದಕ್ಕೆ ನೋಡ್ರಿ, ನೀವು ಹತ್ತು ಬಿಟ್ಟು 100 ಸೆಟಲೈಟ್ಗಳನ್ನ ಕಳಿಸ್ರಿ, ಆಕಾಶ ಒದಿಲಿಲ್ಲ. ಕೆಲವು ಉಲ್ಕಾಪಾತಗಳಾಗಿ ಕಳಿಸೋದು. ಹೋಗು, ನೀ ಹೋಗೋದ್ರಿಂದ ನಾ ಸಣ್ಣಾಗೋದಿಲ್ಲ, ಇವರೆಲ್ಲರೂ ಇನ್ನೂ ಹೆಚ್ಚು ಬರೋದು, ನಾ ದೊಡ್ಡವನಾಗೋದಿಲ್ಲ, ನನಗೆ ಉರಿ ಹತ್ತುವುದಿಲ್ಲ, ನನಗೆ ಗಾಳಿ ಒಣಗಿಸುವುದಿಲ್ಲ, ನನಗೆ ನೀರು ತೊಯಿಸುವುದಿಲ್ಲ. ಆಕಾಶ ಎಲ್ಲ ಆತ್ಮ ಏನೇನು ಹೇಳಬೇಕು ಅದಷ್ಟನ್ನು ಯಾರು ಹೇಳಿಕ್ಕೆ ಸಾಧ್ಯ? ಆತ್ಮ ಹೇಳುತ್ತದೆ. ನಿನ್ನೆ ಇದ್ದಿದ್ದಿಲ್ಲ ಅಂತ ಇಲ್ಲ, ನಾಳೆ ಇರುವುದಿಲ್ಲ ಅಂತ ಇಲ್ಲ, ನಾನು ಇವತ್ತಂತೂ ಇದ್ದೇ ಇದ್ದೇನೆ, ಯಾವತ್ತಿಗೆ ಇದ್ದವನು. ಆತ್ಮನಿಗೆ ಅತಿ ಸಮೀಪ ಆದರೂ ಆತ್ಮ ಅಲ್ಲ. ಆದ್ದರಿಂದ ಆತ್ಮನಿಗೆ ಬೆಸ್ಟ್ ಉದಾಹರಣೆ ಯಾವತ್ತು ಅಂದ್ರೆ ಆಕಾಶ ಉದಾಹರಣೆ ತಗೋತಾರೆ. ಇನ್ನು ನೋಡ್ರಿ, ಯಾವ ಮಹಾಭೂತಕ್ಕೆ ಹೆಚ್ಚು ಗುಣಗಳಿವೆಯೋ ಅದನ್ನು ಸ್ಥೂಲ ಅಂತ ಕರೀತಾರೆ. ಯಾವ ಮಹಾಭೂತಕ್ಕೆ ಹೆಚ್ಚು ಗುಣಗಳಿವೆಯೋ ಅದನ್ನು ಸ್ಥೂಲ ಅಂತ ಕರೀತಾರೆ. ಉದಾಹರಣೆಗೆ ಪೃಥ್ವಿಗೆ ಐದು ಗುಣ ಇದೆ. ಪೃಥ್ವಿಗೆ ಐದು ಗುಣ. ಏನು ಐದು ಗುಣ? ಪೃಥ್ವಿಗೆ ಶಬ್ದ ಇದೆ, ಭೂಕಂಪದ ಗಡಗಡ ಗಡಗಡ ಗಡ ಶಬ್ದ. ನೆನಪಿಸ್ಕೊಳ್ರಿ, ನಿಮಗೆಲ್ಲ ಭೂಕಂಪದ ಅನುಭವ ಒಂದಿಲ್ಲ ಒಂದು ಟೈಮ್ ಆಗ್ಯದ. ಆ ಶಬ್ದ ಬಂದಿತ್ತೋ ಇಲ್ಲ, ಹೆಂಗೆ ಓಡಿ ಹೋಗಿದ್ದಿಲ್ಲ ಅದು ಬರೀ ಬಡ ಬಡ ಓಡ. ಯಾಕೆ ಅದನ್ನ ಮಲ್ಕೊಂಡವ್ರಿಗೆ, ಕಾಟ್ ಮೇಲೆ ಮಲ್ಕೊಂಡವ್ರಿಗೆ ಕೇಳಿಸೋದಿಲ್ಲ, ನೆಲದ ಮೇಲೆ ಯಾರು ಮಲ್ಕೊತಾವ್ರಿಗೆ ಅವಶ್ಯವಾಗಿ ಕೇಳಿಸ್ತದೆ. ಭೂಕಂಪ ಗಡಗಡ ಗಡಗಡ, ಇದು ಯಾರ ಶಬ್ದ? ಇದು ಭೂಮಿಯ ಶಬ್ದ. ಸ್ಪರ್ಶ ಇದೆ ಇಲ್ಲೋ ಭೂಮಿ ಮುಟ್ಲಿಕ್ಕೆ ಸಿಗ್ತದೆ. ರೂಪ ಇದೆ ಇಲ್ಲೋ ಕಣ್ಣಿಗೆ ಕಾಣಿಸ್ತದೆ. ಭೂಮಿಗೆ ರಸ ಇದೆಯಲ್ಲೋ, ರುಚಿ ಅದನೋ ಇಲ್ಲೋ. ಇವತ್ತು ಎಷ್ಟು ಲವಣಗಳನ್ನು ನಾವು ರುಚಿ ನೋಡ್ತೇವೆ, ಅಷ್ಟು ಭೂಮಿಯಿಂದ ಬಂದಿದ್ದೆ. ಸಕ್ಕರೆ ಭೂಮಿಯಿಂದ, ಉಪ್ಪು ಭೂಮಿಯಿಂದ, ಮಸಾಲೆ ಭೂಮಿಯಿಂದ, ಎಲ್ಲವೂ ಭೂಮಿಯಿಂದ ಬಂದಿದ್ದೆ. ಹಾಗಾದ್ರೆ ಭೂಮಿಗೆ ಏನಿದೆ? ರುಚಿ ಇದೆ. ಆಯಿತು. ಆಮೇಲೆ ಗಂಧ, ಗಂಧ ಮಳೆ ಬಂದಾಗ ಹುಡಿ ಹುಡಿ ಆ ಹುಡಿ ವಾಸನೆ. ರಸ ಆಯಿತು, ಶಬ್ದ ಆಯಿತು, ಸ್ಪರ್ಶ ಆಯಿತು, ರೂಪ ಆಯಿತು, ರಸ ಆಯಿತು, ಗಂಧ ಆಯಿತು. ಐದೂ ಗುಣಗಳು ಯಾರಿಗಿವೆ? ಆದ್ದರಿಂದ ಅದು ಸ್ಥೂಲ. ಹಾಗೆ ವಾಪಸ್ಸು ಬಂದಿದ್ದಾದರೆ ನಿಮಗೆ ನೀರಿಗೆ ನಾಲ್ಕು ಗುಣ. ಶಬ್ದ ಇದೆ ಜುಳು ಜುಳು, ಸ್ಪರ್ಶ ಇದೆ, ಕಣ್ಣಿಗೆ ಕಾಣಿಸ್ತದ ರೂಪ, ರುಚಿ ಇದೆ. ಇದು ಉಪ್ಪು ನೀರು, ಇದು ಸಪ್ಪೆ ನೀರು, ಇದು ಸಿಹಿ ನೀರು, ನಾಲ್ಕು ಗುಣ. ಇನ್ನೂ ಹಾಗೆ ಬನ್ನಿ, ಅಲ್ಲಿ ನಿಮಗೆ ಅಗ್ನಿ ಬರ್ತದೆ. ಅಗ್ನಿಗೆ ಮೂರೇ ಗುಣ, ಅಗ್ನಿಗೆ ಮೂರೇ ಗುಣ. ಶಬ್ದ ಇದೆ, ಬುರು ಬುರು ಬುರು ಬುರು ಶಬ್ದ ಮಾಡ್ತದೆ. ಸ್ಪರ್ಶ ಅಂತೂ ಗ್ಯಾರಂಟಿ ಇದೆ, ಸ್ಪರ್ಶ ಇದೆ. ಹಾ, ರೂಪ ಇದೆ, ಕಣ್ಣಿಗೆ ಕಾಣಿಸ್ತದೆ ಅಗ್ನಿ. ಆದರೆ ರಸ ಇಲ್ಲ, ಅಗ್ನಿಗೆ ವಾಸನೆ ಇಲ್ಲ. ಹಾ, ಈಗ ಇಲ್ಲೋ ಬೆಂಕಿ ಹಚ್ಚ ನೋಡು ಅಂದದ್ದು ಬೆಂಕಿಯ ವಾಸನೆ ಅಲ್ಲದು, ಅದು ಹೊಗೆಯ ವಾಸನೆ. ಆ ಹೊಗೆಯ ವಾಸನೆಯಿಂದ ನಾವು ಅನುಮಾನಕ್ಕೆ ಬರ್ತೇವಿ, ಇಲ್ಲಿ ಎಲ್ಲೋ ಬೆಂಕಿ ಇರಬೇಕು ಅಂತ ಅನುಮಾನಕ್ಕೆ ಬರ್ತೇವಿ. ಎತ್ರ ಎತ್ರ ಧೂಮ ತತ್ರ ತತ್ರ ಬಂದ ಅನುಮಾನದಿಂದ ಬಂದಿತ್ತು. ಆಯ್ತು, ಅಗ್ನಿಗೆ ಮೂರು ಗುಣ. ಇನ್ನ ಯಾವುದು ಉಳಿತು? ವಾಯು. ವಾಯುವಿಗೆ ಎರಡೇ ಗುಣ, ಶಬ್ದ ಸ್ಪರ್ಶ. ಶಬ್ದ ಹೇಗಿದೆ? ಸ್ವೈ ಅಂತ ಶಬ್ದ ಇರ್ತದೆ. ಆಮೇಲೆ ಸ್ಪರ್ಶ. ಹಾ, ಇವತ್ತು ಯಾಕೋ ಚಳಿ ಅದ ನೋಡಿ. ಯಾರ ಗುಣ ಇದು? ವಾಯುವಿನ. ಆಯ್ತಪ್ಪ, ಇನ್ನು ವಾಪಸ್ ಬನ್ನಿ ಮತ್ತೆ. ಆಕಾಶಕ್ಕೆ ಎಷ್ಟು ಗುಣ? ಒಂದೇ ಗುಣ. ಏನದು ಆಕಾಶದ ಗುಣ? ಶಬ್ದ. ಶಬ್ದ ಆತ್ಮನಿಗೆ ಎಷ್ಟು ಗುಣ? ಗುಣ ಅಂತ ಅವನಿಗೆ ಗುಣಗಳೇ ಇಲ್ಲ. ಹಾಗಾದ್ರೆ ಗುಣಗಳಿಲ್ಲದ ಆತ್ಮನ ನಂತರ ಇಮ್ಮಿಡಿಯೇಟ್ಲಿ ಗುಣ ಇದ್ದದ್ದು ಯಾವುದು? ಆಕಾಶ. ಆದ್ದರಿಂದ ಆತ್ಮನಷ್ಟೇ ಮಹಿಮಾ ಯಾರ್ದು? ಆಕಾಶ. ಆದರೂ ಆತ್ಮ ಈ ಆಕಾಶ ಉದಾಸೀನವಾಗಿರ್ತದೆ. ಒಂದು ಬಂದರೆ ಅದು ದೊಡ್ಡದಾಗೋದಿಲ್ಲ, ಒಂದು ಕಳೆದು ಹೋದರೆ ಅದು ಚಿಕ್ಕದಾಗೋದಿಲ್ಲ. ಈ ಆಕಾಶದಲ್ಲಿ ಎಲ್ಲವೂ ಬರಲಿಕ್ಕೆ ಅವಕಾಶ ಇದೆ, ಅವುಗಳ ಹೊರಟೋಗ್ಲಿಕ್ಕೂ ಅವಕಾಶ ಇದೆ. ಆದರೆ ಅವುಗಳ ಬರುವಿಕೆಯಿಂದ, ಅವುಗಳ ಹೊರಟೋಗುವಿಕೆಯಿಂದ ಈ ಆಕಾಶದಲ್ಲಿ ಹೇಗೆ ಯಥಾಶಬ್ದ ಹೇಗೆ ಯಾವುದೇ ಪರಿಣಾಮ ಆಗಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಆತ್ಮನಲ್ಲಿ ಯಾವ ಪ್ರಾರಬ್ಧ ಆಗಾಮಿ ಸಂಚಿತಿಗಳ ಪರಿಣಾಮವೂ ಆಗೋದಿಲ್ಲ. ಎಲ್ಲ ಕರ್ಮಗಳಿಂದ ಮುಕ್ತನಾಗಿರುತ್ತಾನೆ. ಭಾವಿ ಕರ್ಮ ಬಿಹಿ, ಇದು ಇನ್ನೂ ಚಂದ ಇದೆ. ಯತಿಹಿ ಯತಿಹಿ ಅಂದ್ರೆ ಜ್ಞಾನಿ, ಜ್ಞಾನಿ ನ ಶ್ಲಿಷ್ಯತೆ, ಅವನು ಯಾವುದೇ ಕರ್ಮಗಳಿಂದ ಅಂಟಿಕೊಳ್ಳುವುದಿಲ್ಲ. ಮತ್ತೇನು? ಕದಾಚಿತ್ ಭಾವಿ ಕರ್ಮ ಬಿಹಿ, ಮುಂದೆ ಉಂಟಾಗುವ ಯಾವ ಜ್ಞಾನಾನಂತರ ಏನಾದರೂ ಕರ್ಮಗಳು ಅವನಿಂದ ಜರುಗಿದ್ರೆ, ಆಶ್ರಮ ಕಟ್ಟಿದ್ರೆ ಅಥವಾ ಆಶ್ರಮ ಕೆಡವಿದ್ರೆ, ದೇವಸ್ಥಾನ ಕಟ್ಟಿದ್ರೆ ಅಥವಾ ಈ ಥರ ಏನಾದರೂ ಮಾಡಿದ್ರೆ, ಆ ಕರ್ಮಗಳಿಂದಲೂ ಅವನು ಅಂಟಿಕೊಳ್ಳೋದಿಲ್ಲ. ಭಾವಿ ಕರ್ಮ ಬಿಹಿ ಅರ್ಥಾತ್ ಆಗಾಮಿಗಳಿಂದಲೂ ಅವನಿಗೆ ಯಾವ ಸ್ಪರ್ಶವೂ ಇಲ್ಲ. ನನ್ನ ಭೋ ಘಟ ಯೋಗೇನ ಸುರಗಂಧೇನ ಲಿಪ್ಯತೆ ತಥಾತ್ಮೋಪಾಧಿ ಯೋಗೇನ ತದ್ಧರ್ಮೈರ್ನೈವ ಲಿಪ್ಯತೆ. ನಭೋ ನಭಃ ಘಟಯೋಗೇನ ಸುರಗಂಧೇನ ನ ಲಿಪ್ಯತೆ. ಆಕಾಶವು ಘಟಯೋಗೇನ, ಆಕಾಶವು ಈ ಪ್ರಕಾರವಾಗಿ ಒಂದು ಯಾವುದನ್ನು ಮಡಿಕೆಯ ಸಾನ್ನಿಧ್ಯದಿಂದ, ಆಕಾಶವು ಯಾವುದೋ ಒಂದು ಮಡಿಕೆಯ ಸಾನ್ನಿಧ್ಯದಿಂದ ಅಥವಾ ಸುರಗಂಧೇನ, ಸುರ ಮಧ್ಯದ ವಾಸನೆ, ಸುರಗಂಧೇನ ಅದು ಘಟಯೋಗೇನ, ಅಥವಾ ಈ ಘಟದಲ್ಲಿ ನೀವು ಸುರವನ್ನು ಹಾಕಿದ್ರೆ, ಮಧ್ಯವನ್ನು ಹಾಕಿದ್ರೆ ಆ ಮಧ್ಯಯೋಗೇನ ಅದಕ್ಕೆ ಯಾವ ವ್ಯತ್ಯಾಸವೂ ಆಗೋದರನ್ನ ಲಿಪ್ಯತೆ. ಹಾಗೆಯೇ ಆತ್ಮ ಉಪಾಧಿ ಯೋಗೇನ ತದ್ಧರ್ಮೈಹಿ ನ ಲಿಪ್ಯತೆ. ಆತ್ಮನು ಯಾವ ಉಪಾಧಿಗಳ ಯೋಗದಿಂದಲೂ ಕೂಡ ಅಂಟಿಕೊಂಡಿರುವುದಿಲ್ಲ. ಅಂತಹ ಪವಿತ್ರ ಆತ್ಮನೇ ತಾನು ಅನ್ನುವುದನ್ನು ತಿಳಿದಂತ ಅವನಿಗೆ ಜೀವನ್ಮುಕ್ತನು ಅಂತ ಕರೀತಾರೆ. ಅವನಿಗೆ ಪ್ರಾರಬ್ಧಗಳು ಇರುವ ಸಾಧ್ಯತೆಯೂ ಇಲ್ಲ. ಅದನ್ನು ಇನ್ನು ಮುಂದುವರಿಸ್ತಾರೆ. ಆಗಾಮಿ ಮುಗಿಸಿದ್ರು, ಸಂಚಿತ ಮುಗಿಸಿದ್ರು, ಸ್ವಪ್ನ ಉತ್ತಿತಸ್ಯ ಅಂತ ಹೇಳೋದ್ರ ಮೂಲಕವಾಗಿ ಆಗಾಮಿ ಸಂಚಿತ ಎರಡೂ ಇಲ್ಲ ಅಂತ ಸಿದ್ಧವಾಗಿದ್ದು, ಈಗ ಪ್ರಾರಬ್ಧ ವಿಷಯವನ್ನು ಹೇಳ್ತಾರೆ. ಜ್ಞಾನೋದಯಾತ್ಪುರಾರಬ್ಧಂ ಕರ್ಮ ಜ್ಞಾನಾನ್ನ ನಶ್ಯತಿ ಅದತ್ವಾ ಸಫಲಂ ಲಕ್ಷ್ಯಂ ಉದ್ದಿಶ್ಯೋ ಸೃಷ್ಟ ಬಾಣವತ್. ಜ್ಞಾನೋದಯಾತ್ಪುರಾರಬ್ಧಂ ಕರ್ಮ ಜ್ಞಾನಾನ್ನ ನಶ್ಯತಿ ಅದತ್ವಾ ಸಫಲಂ ಲಕ್ಷ್ಯಂ ಉದ್ದಿಶ್ಯೋ ಸೃಷ್ಟ ಬಾಣವತ್. ಲಕ್ಷ್ಯಂ ಉದ್ದಿಶ್ಯ, ಸಂಕಲ್ಪದಲ್ಲಿ ಯಾವುದೋ ಒಂದು ಗುರಿಯನ್ನು ಇಟ್ಟುಕೊಂಡು ಉತ್ಸೃಷ್ಟ ಬಾಣವತ್, ಬತ್ತಳಿಕೆಯನ್ನು ತೆಗೆದು ಬಿಲ್ಲಿಗೆ ಇಟ್ಟು ಗುರಿ ಇಟ್ಟು ಸಂಕಲ್ಪದಲ್ಲಿ ಆ ಗುರಿಯನ್ನ ಸಂಕಲ್ಪದಲ್ಲಿ ಇಟ್ಟುಕೊಂಡು ಆ ಗುರಿಗೆ ಬಾಣವನ್ನ ಬಿಟ್ಟಿದ್ದೀ ಆದಲ್ಲಿ ಬಾಣವನ್ನು ಬಿಟ್ಟಿದ್ದೆ ಆದಲ್ಲಿ ಏ ಅಲ್ಲಿ ಹೋಗ್ಬೇಡ ಅಂದ್ರೆ ಕೇಳ್ತದ? ಯಾರ್ದೋ ಒಂದು ಕತೆ ಬರ್ತದ, ದಶರಥ, ದಶರಥ ಅಲ್ಲ ಶ್ರವಣ ಕುಮಾರ್ ತಾವು ಯಾರಿಂದ? ಅದು ಏನು ಪ್ರಾಣಿಯ ನೀರು ಕುಡಿಯೋ ಶಬ್ದ ಅಂತ ಅನ್ನಿಸ್ತು, ಬಾಣ ಬಿಟ್ಟುಬಿಟ್ಟ. ಅವನು ಕೂಗಿದ ಮೇಲೆ ಗೊತ್ತಾಯಿತು ಯಾರಿಗೂ ಹತ್ಯೆ ಆಯಿತು ಅಂತೇಳಿ. ಬಂದು ನೋಡ್ತಾನೆ ಪ್ರಾಣಿ ಇದ್ದಿದ್ದಲ್ಲ ಯಾರಿದ್ರು? ಶ್ರವಣ ಕುಮಾರ ಇತ್ತು. ಶ್ರವಣ ಕುಮಾರನ ಹತ್ಯೆ ಆಗೋಯ್ತು. ಈಗ ಆ ಬಿಟ್ಟ ಬಾಣ ಹೋಗ್ಬೇಡ ಅಂತ ಕೇಳ್ತಿದ್ದ. ಸಪೋಸ್ ಅವನಿಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ, ತಾನು ತಪ್ಪಾಗಿ ಬಿಟ್ಟಿದ್ದೀನಿ, ಅಲ್ಲಿ ಮನುಷ್ಯ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಮನುಷ್ಯ ಇದ್ದಾನೆ ಹೋಗ್ಬೇಡ ಅಂದ್ರೆ ಕೇಳ್ತದ? ಅದು ಯಾಕೆ ಬಿಟ್ಟ ಬಾಣ ಪ್ರಾರಬ್ಧ ಅಂದ್ರೇನು? ಬಿಟ್ಟ ಬಾಣ. ಹಾಸ್ಪಿಟ್ಲ್ ಹೋಗ್ಬೇಕಂದ್ರೆ ಹಾಸ್ಪಿಟ್ಲ್ ಹೋಗದೆ, ಕಾಲು ಮುರ್ಕೋಬೇಕಂದ್ರೆ ಕಾಲು ಮುರ್ಕೊಳ್ಳದೆ, ಹಾರ ಹಾಕಿಸ್ಕೋಬೇಕು ಅಂದ್ರೆ ಹಾರ ಹಾಕಿಸ್ಕೊಳ್ಬೇಕು, ಪಲ್ಲಕ್ಕಿ ಎತ್ತಬೇಕಾಗಿತ್ತಂದ್ರೆ ಪಲ್ಲಕ್ಕಿ ಕೂಡಬೇಕು, ಅವ್ರು ಕೈ ಬಿಡ್ತಾರ ಅಂದ್ರೆ ಬೀಳೋದನ್ನು ಬೀಳಬೇಕು. ಯಾಕಂದ್ರೆ ಪ್ರಾಗ್ ಆರಂಭ ಸ್ಟಾರ್ಟ್ ಆಗಿಬಿಟ್ಟು, ಅವು 10 ವರ್ಷವೋ 20 ವರ್ಷವೋ 50 ವರ್ಷವೋ 80 ವರ್ಷವೋ ಗೊತ್ತಿಲ್ಲ. ಆಯುಷ್ಯದ ಕೊನೆಯ ಕ್ಷಣ ಯಾವುದು? ಕೊನೆಯ ಪ್ರಾರಬ್ಧ, ಕೊನೆಯ ಪ್ರಾರಬ್ಧ, ಕೊನೆಯ ಆಯುಷ್ಯದ ಕ್ಷಣ. ಅದಕ್ಕೆ ಹೇಳ್ತಾರೆ ಜ್ಞಾನೋದಯಾತ್ ಪುರಾ ಆರಬ್ಧಂ, ಜ್ಞಾನ ಉದಯವಾಗುವ ಪೂರ್ವದಲ್ಲಿ ಪ್ರಾರಂಭ ಆಗಿದೆ ಅಲ್ವೋ, ಏನು ಪ್ರಾರಂಭ ಆಗಿದೆ? ಕರ್ಮ. ಜ್ಞಾನ ಆಗುವ ಪೂರ್ವದಲ್ಲಿ, ಜ್ಞಾನೋದಯಾತ್ ಪುರಾ, ಜ್ಞಾನ ಆಗುವ ಪೂರ್ವದಲ್ಲಿ ಏನು ಕರ್ಮಗಳು ಪ್ರಾರಂಭವಾಗಿಬಿಟ್ಟಿವೆ ಅವಷ್ಟು ಕರ್ಮಗಳು ಸಫಲಂ, ಅವು ಫಲವನ್ನ ಕೊಡಲೇಬೇಕು. ಅದತ್ವ ಜ್ಞಾನಾತ್ಮ ನಶ್ಯತಿ, ಅದು ಫಲವನ್ನ ಕೊಡದೆ ಬರೀ ಜ್ಞಾನದಿಂದ ನಾಶ ಆಗುವಂದ್ರೆ ಆಗೋದಿಲ್ಲ. ಯಾಕೆ? ಅದು ಆತ್ಮನೇ ಸೇರೇ ಇಲ್ಲ, ಅದು ಅರ್ಥ ಮಾಡ್ಕೊಳ್ರಿ, ಅದು ಆತ್ಮನೇ ಸೇರಿಲ್ಲ. ಅಜ್ಞಾನಿಗೂ ಸೇರಿಲ್ಲ. ಆದ್ರೆ ಅಜ್ಞಾನಿ ಶರೀರವೇ ನಾನು ಅಂತ ಅನ್ನಲ್ಲ, ನಾನೇನ್ ಮಾಡೋದಕ್ಕೆ? ಜ್ಞಾನಿಗೆ ಪ್ರಾರಬ್ಧವೂ ಇಲ್ಲೇ ಇಲ್ಲ, ಕಳ್ಕೊಂಡು ಅವಶ್ಯಕತೆನೂ ಇಲ್ಲ, ಇದ್ರೆ ತಾನೇ ಕಳ್ಕೋಬೇಕಾದದ್ದು. ಏನೋ ಕೆಲಸ ಮಾಡ್ತಾರೆ, ಊಟ ಮಾಡ್ತಾರೆ, ಭಿಕ್ಷಾಟನ ಮಾಡ್ತಾರೆ, ಪರಿವ್ರಾಜಕರಾಗ್ಯಾರ, ಮನೆ ಮನೆಗೆ ಹೋಗಿ ಭಿಕ್ಷಾ ಬೇಡ್ತಾರೆ, ಎಲ್ಲ ಮಾಡ್ತಾರೆ. ಮತ್ತೆ ಅವ್ರಿಗೆ ಪ್ರಾರಂಭಿಕ ಕರ್ಮ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಯಾರು ಮಾಡ್ತಾರೆ? ಈಶ್ವರ ಯೋಗೇನ ಇದು ಹೋಲ್ ಥಿಂಗ್ ಇದು ಈಶ್ವರ. ನೆನಪಿಸ್ಕೊಳ್ರಿ, ನಾನು ನೋಟ್ಸ್ ಕೊಟ್ಟಿದ್ದೇನೆ ನಿಮಗೆ, ಆ ಸಂಸಾರ ಚಕ್ರವರ ಚಿತ್ರವನ್ನು ಬಿಡಿಸಿದಾಗ ಹೇಳಿದ್ದೀನಿ, ಇದು ಒಂದು ಯಂತ್ರ, ವಾಸನಾ ಇಚ್ಛಾ ಕರ್ಮ ಫಲ, ಫಲದಿಂದ ವಾಸನಾ, ವಾಸನಾದಿಂದ ಇಚ್ಛಾ, ಇಚ್ಛಾದಿಂದ ಕರ್ಮ, ಕರ್ಮದಿಂದ ಫಲ, ಫಲದಿಂದ ವಾಸನಾ, ವಾಸನಾದಿಂದ ಇಚ್ಛಾ, ಇಚ್ಛಾದಿಂದ ಕರ್ಮ. ಇದು ಒಂದು ಚಕ್ರ, ಇದೊಂದು ಯಂತ್ರ. ಇದು ನಿನ್ನಿಚ್ಛೆ ಅಂತ ಯಂತ್ರ ಇಲ್ಲ, ಇದು ಈಶ್ವರ ಇಚ್ಛೆ ಅಂತ ಯಂತ್ರ ಇದೆ. ಅವ ನಾನು ತೋರಿಸಿದೆ ನಿಮಗೆ. ಇದೆಷ್ಟು ಈಶ್ವರ, ಇದ್ರ ನಾನು ಅಂತ ಹೋಗಿ ಸೇರ್ಕೋ ಅಂತ ಯಾರು ಹೇಳಿದ್ರು? ನಿನ್ನಿಂದಾಗಿ ಕರ್ಮ ಜರುಗಿದೆ ಅಂತ ತಿಳ್ಕೊಂಡಿಯ? ತಪ್ಪು, ನಿನ್ನಿಂದಾಗಿ ಜರುಗಿಲ್ಲ, ಅದು ಆಶೆಯ ಒತ್ತಡದಿಂದಾಗಿ ಕರ್ಮ ಜರುಗಿದೆ. ಆಶೆಯೇ ಸರ್ವ ದುಃಖಕ್ಕೆ ಮೂಲ ಕಾರಣ, ಆದ್ದರಿಂದ ಆಶೆಯನ್ನು ಬಿಟ್ಟುಬಿಡ್ತೇನೆ ಅಂತ ನೀನು ನಿರ್ಧಾರ ಮಾಡ್ತೀಯ? ಸಾರಿ, ಆಶೆಯನ್ನು ಬಿಟ್ಟು ಬಿಡಬೇಕು ನಿರ್ಧಾರ ಮಾಡಿದ್ರೆ, ಬಿಟ್ಟು ಬಿಡಬೇಕು ಅನ್ನೋಂಥದ್ದೊಂದು ಆಸೆ ಹೌದಲ್ವೋ? ಅರ್ಥ ಆಗಲಿಲ್ಲ. ಅದರ್ಥ ಯಾವಾಗ ಆಗ್ತದೆ? ಅವಾಗ ಆತ್ಮಜ್ಞಾನ ಆಗ್ತದೆ. ಆಸೆಗಳನ್ನು ಬಿಟ್ಟು ಬಿಡಬೇಕು ಅನ್ನೋದು ಒಂದು ಆಸೆ ಹೌದಲ್ವೋ? ಆಸೆಯನ್ನು ಯಾರು ಬಿಡ್ಲಿಕ್ಕೆ ಆಗ್ತದೆ? ಯಾರಿಗೂ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಆಸೆ ಸ್ವತಂತ್ರ ಇಲ್ಲ, ಅದಕ್ಕೆ ಇನ್ನೊಂದು ಕಾರಣ ಇದೆ. ಏನದು? ವಾಸನ. ಇನ್ನೊಂದು ಪುಸ್ತಕ ಬರೋದು, ದೊಡ್ಡ ಪುಸ್ತಕ, ವಾಸನಾ ಕ್ಷಯವೇ ಮೋಕ್ಷ. ನಲವತ್ತು ವರ್ಷದಿಂದ ಆ ಪುಸ್ತಕದ ಬೆಲೆ 80-75 ರೂಪಾಯಿ ಇತ್ತು, ಈಗೆಷ್ಟಿದೆಯೋ ಗೊತ್ತಿಲ್ಲ. 40 ವರ್ಷದಿಂದ ಅದ್ರ ಬೆಲೆ 75 ರೂಪಾಯಿ. ಎಷ್ಟಪ್ಪ ಪುಸ್ತಕ! ಗೋಲ್ಡನ್ ಕಲರ್, ಸ್ಯಾಫ್ರನ್ ಕಲರ್, ಗೋಲ್ಡನ್ ಪ್ರಿಂಟ್. ಅದರ ಹೆಸರು ಹೋಲಿ ಗೀತಾ. ಅವರು ಬರೆದಿರೋದ್ರೊಳಗೆ ವಾಸನಾ ಕ್ಷಯವೇ ಮೋಕ್ಷ, ಅವರು ಒಂದು ದೊಡ್ಡ ಚಿತ್ರನ ಹಾಕಿದ್ರು, ಸಿದ್ಧ ಮಾಡಿ ತೋರಿಸಿದ್ರು. ವಾಸನಾದಿಂದಲೇ ನಮಗೆ ಬಂಧನ ಆಗಿದೆ, ವಾಸನಾ ಕಳ್ಕೊಂಡ್ರೆ ಮೋಕ್ಷ. ಈಗ ಹೇಳಿದ್ರು ವಾಸನ ಎಲ್ಲಿಂದ ಬಂತು? ವಾಸನ ಎಷ್ಟವ ಅಂತ ನಿಮಗೆ ಗ್ಯಾರಂಟಿ ಗೊತ್ತಿತ್ತಂದ್ರೆ, ನಿಮ್ಮ ಜೇಬನ್ಯಾಗ 1,000 ರೂಪಾಯಿ ಅಂತ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಎಲ್ಲಿ ತನಕ ದಾನ ಮಾಡ್ತೀರಿ? 500 ರೂಪಾಯಿ ಇನ್ನೂ ಸ್ವಲ್ಪ ಮಾಡಿ, ಎಲ್ಲ ಮಾಡ್ತೀರಿ? 600 ರೂಪಾಯಿ ಇನ್ನೂ ಸ್ವಲ್ಪ ಮಾಡಿ, 800 ರೂಪಾಯಿ ಇನ್ನೂ ಸ್ವಲ್ಪ ಮಾಡಿ, 900 ರೂಪಾಯಿ ಇನ್ನೂ ಸ್ವಲ್ಪ ಮಾಡಿ. ಸ್ವಾಮಿನ 1 ರೂಪಾಯಿ ಉಳು ಸ್ವಾಮಿನ, ಆ 1 ರೂಪಾಯಿನೂ ನೀವು ಮಾಡ್ತಿರೋದು. ಈಗೇನಾಯ್ತು ಹೇಳು, ನಿನ್ನ ಪರ್ಸ್ ಖಾಲಿ. ಹೌದ ಹೇಳಪ್ಪ, ನಿನ್ನ ಹೆಸರಿನಲ್ಲಿ ಎಷ್ಟು ವಾಸನ ಅವ ಹೇಳಪ್ಪ? ಅವತ್ತು ಗೊತ್ತಿತ್ತಂದ್ರೆ ತೂರರ ಖಾಲಿ ಮಾಡ್ಬೋದು, ಹಂಚರ ಖಾಲಿ ಮಾಡ್ಬೋದು, ಯಾರು ತಗೊಳ್ಳಿ ಗಡಿ ಇದ್ರೆ ಹ್ಯಾಂಗರ ಮಾಡಿ ಖಾಲಿ ಮಾಡ್ಬೋದು. ನಮಗೆ ಎಷ್ಟವ ಅನ್ನೋದು ಗೊತ್ತಿಲ್ಲ. ಅಸಂಖ್ಯ ಶತಕೋಟಿ ಕಲ್ಪದಿಂದ ಜಮಾ ಆದಂತಹದ್ದೆಲ್ಲ ಇದು. ವಾಸನಾಕ್ಷಯವೇ ಮೋಕ್ಷ ಅಲ್ಲ, ವಾಸನಾನೇ ಆಗದಂಗೆ ನೋಡ್ಕೊಂಡ್ಬಿಡೋಣ. ಹೆಂಗೆ ನೋಡ್ತೇಪ್ಪ? ಅದೇನು ಫಲ ಆಗಿರ್ತದೆ, ಅದು ಫಲ ತಾನೇ ವಾಪಸ್ ಆ ವಾಸನ ಆಗೋದು. ಆ ಫಲವನ್ನು ವಾಸನ ಆಗದಂಗೆ ನಾವು ಫಲವನ್ನೇ ಬರದಂತೆ ಮಾಡಿಬಿಡ್ತೀವಿ. ಈಗಾಗಲೇ ಫಲ ಬಂದ್ಬಿಡ್ತದೆ, ಇನ್ನು ಮುಂದೆ ಬರೋದ ಏನೇನೋ ಮಾತಾಡ್ತೀಯ. ಅದು ಫಲ ಆಗಿಬಿಟ್ಟದ. ನಾ ಹೇಳ್ತೀನಿ, 4ರಲ್ಲಿ ಏನೂ ಬಿಡ್ಲಿಕ್ಕೆ ಬರಂಗಿಲ್ಲ, ಏನನ್ನೂ ನಾಶ ಮಾಡ್ಲಿಕ್ಕೆ ಬರಂಗಿಲ್ಲ. ತಪ್ಪು ಅದು ಅದರಲ್ಲಿ ಇಲ್ಲ, ಅದು ಈಶ್ವರ. ಸಾವು ತಪ್ಪೋ ಸರಿಯೋ ಅಂತ ಲೆಕ್ಕ ಹಾಕೋರು ಅಜ್ಞಾನಿಗಳು. ಸಾವು ನಿಶ್ಚಿತ, ಹುಟ್ಟು ಸರಿಯೋ ತಪ್ಪೋ, ಸರಿಯೋ ತಪ್ಪೋ ಲೆಕ್ಕ ಹಾಕೋರು ಅಜ್ಞಾನಿಗಳು. ಆದರೆ ಹುಟ್ಟು ನಿಶ್ಚಿತ, ಸಾವು ನಿಶ್ಚಿತ, ಹುಟ್ಟು ಸಾವುಗಳ ಮಧ್ಯದಲ್ಲಿ ಕರ್ಮವೂ ಕೂಡ ನಿಶ್ಚಿತ. ಕರ್ಮವು ನಿಶ್ಚಿತ, ಕರ್ಮದ ಜೊತೆ ಫಲವೂ ಕೂಡ ನಿಶ್ಚಿತ. ಈ ನಿಶ್ಚಿತವಾದಂತಹ ಈ ಈಶ್ವರ ಕರ್ಮದಲ್ಲಿ ಅನವಶ್ಯಕವಾಗಿ ಕೈ ಹಾಕ್ಲಿಕ್ಕೆ ಹೋಗ್ಬೇಡ, ದೂರ ಇದ್ದು ಬಿಡು. ಅದು ಈಶ್ವರ ಕಾರ್ಯ ಏನು ನಡೀತದೆ ನಡ್ಕೊಂಡು ಹೋಗ್ಲಿ. ಪ್ರಾರಬ್ಧವು ಜ್ಞಾನಿಗೆ ಇಲ್ಲ, ಆಗಾಮಿ ಸಂಚಿತಗಳಂತೂ ಇಲ್ಲೇ ಇಲ್ಲ. ಯಾಕಂದ್ರೆ ಆಗಾಮಿ ಯಾಕಿಲ್ಲ ಅಂದ್ರೆ ಅವನು ಕರ್ತಾನೇ ಅಲ್ಲ. ಸಂಚಿತಗಳು ಯಾಕಿಲ್ಲ ಅಂದ್ರೆ ಕರ್ತ ಸತ್ತೋಗಿದ್ದಾನೆ, ನಾಶವಾಗಿ ಹೋಗಿದ್ದಾನೆ. ಪ್ರಾರಬ್ಧ ಯಾಕಿಲ್ಲ ಅಂತಂದ್ರೆ ಅವನಿಗೆ ಸೇರೇ ಇಲ್ಲ. ಅದು ಅವನಿಗೆ ಅದು ಈಶ್ವರನಿಗೆ ಸೇರಿದ್ದ. ಆ ಈಶ್ವರ ಸೇರಿದ್ದು ಹೇಗೆ ಅಂತ ಕೇಳಲಿಕ್ಕೆ ನಾವು ಉದಾಹರಣೆ ಕೊಟ್ಟಿದ್ದು, ಸಾವು ನಿನಗೆ ಸೇರಿದ್ದು, ನೀನು ಈಶ್ವರಿಗೆ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹುಟ್ಟು ನಿನಗೆ ಸೇರಿದ್ದು, ನೀನು ಈಶ್ವರಿಗೆ. ಅದಕ್ಕೆ ನಮ್ಮಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣವೇ ಒಂದು ದೀಪ ಹಚ್ಚಿ, ಆ ಹೊರಸು ಕೆಳಗಡೆ ದೀಪ ಹಚ್ಚಿ, ಒಂದು ಪ್ರಣತಿನ ಔಡಲ ಎಣ್ಣೆ, ಔಡಲ ಎಣ್ಣೆಯಲ್ಲಿ ಒಂದು ಪ್ರಣತಿಯನ್ನು ಹಚ್ಚಿ, ದೀಪವನ್ನು ಹಚ್ಚಿ ಅದು ಆರದಾಗ ಅಲ್ಲಿ ಇಟ್ಟಿರ್ತಾರೆ. ಅದು ಈಶ್ವರ ಕಾರ್ಯ. ಈ ಮನೆಗೆ ಅನುಗ್ರಹ ಮಾಡಲಿಕ್ಕಾಗಿ ಸ್ವತಃ ಈಶ್ವರನೇ ಬಂದಿದ್ದಾನೆ ಈ ರೂಪದಲ್ಲಿ ಅನ್ನುವ ಭಾವವನ್ನು ಮುತ್ತೈದೆಯರು ಅಲ್ಲಿ ಜೋಡಿಸಿದ್ದಾರೆ. ಎಲ್ಲವೂ ಈಶ್ವರ ಕಾರ್ಯ. ಆ ಮಗುವನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ದೇವಸ್ಥಾನ ತಗೊಂಡು ಹೋಗಬೇಕಾದ್ರೆ ಮಗುವನ್ನು ತಂದೆ ಹಿಂಗೆ ಕೈಯಲ್ಲಿ ಹಿಡಿತಾನೆ, ಇಲ್ಲಿ ಮಗುವನ್ನು ಕೂಡಿಸ್ಕೊಳ್ತಾನೆ, ಆ ಮಗುವಿನ ಕಾಲನ್ನು ಹಂಗೆ ಇಟ್ಬಿಟ್ಟು ಹಿಂಗೆ ಹಿಡಿತಾನೆ, ಆ ಸೂರ್ಯನ ಮುಖ ತೋರಿಸ್ತಾನೆ. ಸೂರ್ಯನ ಮುಖ ತೋರಿಸಿ ಹೇಳ್ತಾನೆ, ಹೇ ಸೂರ್ಯ ಭಗವಾನ್, ಇವತ್ತಿನಿಂದ ಈ ಮಗು ನಂದಲ್ಲ, ಈ ಮಗು ನಿನಗೆ ಸೇರಿತ್ತು. ಅವತ್ತೇ, ಏಕೆಂದರೆ ಪ್ರತಿಯೊಬ್ಬ ತಂದೆಗೂ ಗೊತ್ತು, ತಾನು ತಂದೆ ಆದ ಮೇಲೆ ತಾನೆ ಅಂತ ಯೋಚಿಸಿದೆ. ಸರ್, ನೀ ಕಾಪಾಡಪ್ಪ ಏನಿದೆ ಅಂತ ಪ್ರಾರ್ಥನಾ ಮಾಡಿ ಆ ಮಗುವನ್ನು ತಾಯಿ ಕೈಯಲ್ಲಿ ಕೊಡ್ತಾರೆ. ಆ ತಾಯಿ ತಗೊಂಡೋಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಐದಾರು ಜನ ಮುತ್ತೈದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ಮಗುವನ್ನು ಅಲ್ಲಿ ಇಡ್ತಾರೆ. ಈಶ್ವರ ಈ ಮಗುವಿಗೆ ಅನುಗ್ರಹ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಮೇಲೆ ಮಗುವನ್ನು ಮನೆಗೆ ಕರ್ಕೊಂಡ್ಬರ್ತಾರೆ. ಎಲ್ಲವೂ ಈಶ್ವರ ಕಾರ್ಯ. ಜನ್ಮಿಸುವ ಪೂರ್ವದಲ್ಲಿಯೇ ಈಶ್ವರ ಕಾರ್ಯ. ಇಂಥ ಅಮೋಘವಾದಂಥ ಧರ್ಮ, ಇಂತಹ ಅಮೋಘವಾದಂಥ ಸಂಸ್ಕೃತಿ ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ, ಬೇರೆ ಯಾವ ಧರ್ಮದಲ್ಲೂ ಇಲ್ಲ, ಯಾವ ಧರ್ಮ ಗ್ರಂಥಗಳಲ್ಲಿಯೂ ಇಂಥ ವಿಶಾಲವಾದ ಭಾವ ಇಲ್ಲ. ಎಲ್ಲವೂ ಈಶ್ವರ ಕಾರ್ಯ. ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ ನಿಮಗೆ ಏನು ಅಂದರೆ, ಎಷ್ಟೆಷ್ಟು ಈ ಭಾವದಿಂದ ಈಶ್ವರನ ಸಮೀಪ ತರ್ತೇವಿ ಅಷ್ಟಷ್ಟು ನಿರಾಯಾಸವಾಗಿರ್ತೇವೆ, ಅಷ್ಟಷ್ಟು ಶಾಂತರಾಗಿರ್ತೇವೆ. ಆದಷ್ಟು ಈಶ್ವರನ ಸಮೀಪ ತಗೊಂಬನ್ನಿ, ಜಪದಿಂದ ತಗೊಂಬನ್ನಿ, ಪ್ರಾರ್ಥನೆಯಿಂದ ತಗೊಂಬನ್ನಿ, ಭಜನೆಯಿಂದ ತಗೊಂಬನ್ನಿ. ಈ ಒಂದು ಚಿತ್ರಕಾರ ಚಿತ್ರವನ್ನು ಬಿಡಿಸೋರ ಮೂಲಕವಾಗಿ ಈಶ್ವರನ ಸಮೀಪ ತಗೊಂಬರಲಿ. ಯಾವ ರೂಪದಿಂದ ಆಗಲಿ, ಯಾವ ಭಾವದಿಂದ ಆಗಲಿ, ಈಶ್ವರನ ಸಮೀಪ ತಗೊಂಡು ಬನ್ನಿ. ಎಷ್ಟು ಈಶ್ವರನ ಸಮೀಪ ತಗೊಂಡ್ಬರ್ತೀವಿ ಅಷ್ಟಷ್ಟು ನಾವು ರಿಲ್ಯಾಕ್ಸ್ ಆಗ್ತೀವಿ. ಸೊ ಕೊನೆಗೆ ಇದೆಷ್ಟು ಈಶ್ವರನೇ ಆದ ಮೇಲೆ ಜ್ಞಾನಿಗೆ ಪ್ರಾರಬ್ಧದ ಅಂಟಿಯಲ್ಲಿದೆ. ಓಂ ತತ್ಸತ್.